ಈ ಆಟದಿಂದ ಯಾರಿಗೂ ಎಸ್ಕೇಪ್ ಇಲ್ಲ. ಎಲ್ಲರೂ ಕಾಲಕ್ಕೆ ತಕ್ಕಂತೆ ಸಮಯಾನುಸಾರವಾಗಿ, ಸಂದರ್ಭಾನುಸಾರವಾಗಿ, ಸಂಬಂಧಾನುಸಾರವಾಗಿ ಸಮಯಾನುಸಾರವಾಗಿ ಸಂದರ್ಭಾನುಸಾರವಾಗಿ ಸಂಬಂಧಾನುಸಾರವಾಗಿ ಸಂದರ್ಭಾನುಸಾರವಾಗಿ ಯಾವಾಗ ಯಾವಾಗ ಏನು ಬರ್ತದೆ ಅದನ್ನು ಸ್ವೀಕರಿಸುವ, ಪ್ರತಿಕ್ರಿಯಾರಹಿತವಾಗಿ ಸ್ವೀಕರಿಸುವ. ಪ್ರತಿಕ್ರಿಯೆ ಎರಡು ಥರ ಇರುತ್ತದೆ. ಒಂದು ಔಟರ್ ಮೈಂಡ್, ಹೊರಗಿನ ಮನಸ್ಸು, ಹೊರ ಮನಸ್ಸು ಅಂತ ಕರಿತೇವೆ. ಇನ್ನೊಂದು ಒಳ ಮನಸ್ಸು. ಈ ಹೊರ ಮನಸ್ಸು ಕೆಲವು ಸಂದರ್ಭದಲ್ಲಿ ಸಂಸ್ಕಾರ ಬಲದಿಂದ ಪ್ರತಿಕ್ರಿಯಿಸುತ್ತದೆ. ಸಂಸ್ಕಾರ ಬಲದಿಂದ, ವಾಸನಾ ಬಲದಿಂದ ಅದು ಪ್ರತಿಕ್ರಿಯಿಸುತ್ತದೆ. ಇನ್ನೊಂದು ಪ್ರತಿಕ್ರಿಯೆ ಒಳ ಮನಸ್ಸು. ಅದ ಮೇಲೆ ನಮ್ಮ ಕಂಟ್ರೋಲ್ ಇದೆ. ನಾವು ಪ್ರಯತ್ನ ಪಟ್ಟರೆ, ತಿಳುವಳಿಕೆಯನ್ನು ಕೊಟ್ಟರೆ, ವಿವೇಕವನ್ನು ಹೊಂದಿದ್ದಾದರೆ ಎಲ್ಲಿ ಪ್ರತಿಕ್ರಿಯೆ ಶುರುವಾಗ್ತದೋ ಅಲ್ಲೇ ಅದನ್ನು ನಾವು ಚೂಟಿ ಹಾಕ್ಬೋದು. ಸೊ ಹೀಗಾಗಿ ಈ ಪ್ರತಿಕ್ರಿಯಾರಹಿತವಾದಂತಹ ಏನು ನಮ್ಮ ಪ್ರಕ್ರಿಯೆ ಇದೆ, ಇದು ಲೈಫ್ ಲಾಂಗ್. ಇದು ಒಂದ್ಸಲ ಮಾಡೋದು, ಎರಡು ಸಲ ಮಾಡೋದು, ನಾಲ್ಕು ಸಲ ಮಾಡೋದು ಅಲ್ಲ. ಇದು ಪೂರ್ತಿ ಲೈಫಲ್ಲಿ ಅವನು ಸನ್ಯಾಸಿ ಆಗಿರಲಿ, ಸಂಸಾರಿ ಆಗಿರಲಿ, ಗೃಹಸ್ಥನೇ ಆಗಿರಲಿ, ಬ್ರಹ್ಮಚಾರಿ ಆಗಿರಲಿ, ಎಲ್ಲರಿಗೂ ಇವು ಸಂದರ್ಭಗಳು ಬಂದೇ ಬರ್ತವೆ, ಸಮಯಗಳು ಬಂದೇ ಬರ್ತವೆ, ಸಂದರ್ಭಗಳು ಬಂದೇ ಬರ್ತವೆ. ಹೀಗಾಗಿ ನಾವು ಸಂಬಂಧಗಳು ಇದ್ದೇ ಇರ್ತವೆ, ಸಮಯ ಅಂತೂ ಬಂದೇ ಬರ್ತದೆ. ಸೊ ಆ ಸಮಯ, ಆ ಸಂದರ್ಭ, ಆ ಸಂಬಂಧವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ. ಬ್ರಹ್ಮಚಾರಿ ಆಗಿರೋದ್ರಿಂದ ಇನ್ನೂ ಒಂದು ಸನ್ಯಾಸ ತಗೊಂಡಿಲ್ಲ, ಶಾರ್ಟ್ಲಿ ತಗೋಬೇಕಾಗಿತ್ತು. ಆದರೆ ತಗೊಂಡಿಲ್ಲ ಅಂದಾಗ ಪ್ರಕ್ರಿಯೆ ಬೇರೆ ಆಗ್ತದೆ, ತಗೊಂಡಾನ ಅಂದಾಗ ಪ್ರಕ್ರಿಯೆ ಬೇರೆ ಆಗ್ತದೆ. ಸೊ ಹೀಗಾಗಿ ನಾವೆಲ್ಲ ಹಿರಿಯರು ನಿರ್ಣಯ ಮಾಡಿದ್ವಿ, ಇದು ಕಳಿಸಿಕೊಡೋದು ಸರಿ ಅಂತೇಳಿ ತಕ್ಷಣವೇ ಟಿಕೆಟ್ ಬುಕ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಗುರು ಪೌರ್ಣಿಮೆಗೆ ಅಂದ್ಕೊಂಡೀವಿ, ನಾವಿನ್ನೂ ಯಾವುದು ಫೈನಲ್ ಮಾಡಿಲ್ಲ. ಫೈನಲ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಸಂಸ್ಕೃತ ಚೆಂದ ಕಲಿತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ಖುಷಿ ಪಡ್ತಾ ಇದ್ದೀರಾ? ಒಂದು ಸಣ್ಣದೊಂದು ವಿಷಯ ಹೇಳ್ಕೊಂಡಿದ್ದೀವಿ, ನೀವು ಕಲಿತು ಕನ್ನಡ ಮಾತಾಡಿದ್ರು, ಮಾತಾಡ್ತಾ ಮಾತಾಡ್ತಾ ಕನ್ನಡ ಬಂತು, ಹಂಗೆ ಸಂಸ್ಕೃತ. ಸಂಸ್ಕೃತ ಕಲಿತು ಯಾರು ಸಂಸ್ಕೃತ ಮಾತಾಡಬೇಕಾಗಿಲ್ಲ, ಬಾಕಿ ಎಲ್ಲ ಭಾಷೆಗಳನ್ನು ಹೇಗೆ ಮಾತಾಡ್ತಿರೋ ಹಾಗೆ ಅತಿ ಸುಲಭ. ಅಲ್ಲಿ ಒಂದು ಶಬ್ದ ಬರ್ತದೆ, ಗಚ್ಚತಿ, ಹೋಗುತ್ತಾನೆ. ಕಲಿತು ಮಾತಾಡೋದನ್ನು ಹೆಂಗೆ ಬರ್ತದಂತ, ಗಚ್ಚತಿ ಶಬ್ದ ಹೆಂಗೆ ಬಂತಪ್ಪ, ಇದು ಧಾತು ಯಾವುದು, ಇದು ಯಾವ ಪ್ರತ್ಯಯ, ಇದು ಇದೇ ಪ್ರತ್ಯಯ, ಇದು ಪುರುಷ ಪ್ರತ್ಯಯ ಯಾವುದು, ಇದು ಲಟ್ಟ ಲೂಂಗ ಲಟ್ಟ, ಇದು ಕಲಿತು ಮಾತಾಡುತ್ತೆ. ಹಂಗೆ ಆಡಾಡ್ತಾ ಆಡಾಡ್ತಾ ಬಸವಃ ಗಚ್ಚತಿ, ಭವತಃ ನಾಮಕ್ಕೆ, ಭವತ್ಯಃ ನಾಮಕ್ಕೆ, ವೆರಿ ಸುಲಭ. ತತ್ರ ಕಿಂ ಅಸ್ತಿ, ಅತ್ರ ಆಗಚ್ಚತು, ಸುಮ್ಮನೆ ಆಡಾಡ್ತಾ. ಇದೇ ಇದೇ ಸಂಸ್ಕೃತ ಭಾಷಾ. ಒಂದು ಹಂತಕ್ಕೆ ನೀವು ಭಾಷಣ ಸಂಸ್ಕೃತ ಸಂಭಾಷಣ ಕಲಿತ್ಬಿಟ್ರೆ ಮುಂದೆ ನಿಮಗೆ ಗ್ರಂಥಗಳು ಸರಳ ಅನ್ನಿಸ್ತವೆ, ಮತ್ತು ಎಂಥವ್ರ ಹತ್ರ ಮಾತಾಡಿದ್ರೆ ಈಸಿ ಅನ್ನಿಸ್ತದೆ. ನನ್ನ ಹತ್ರ ಮಾತಾಡ್ಬೇಡ್ರ, ನನ್ನ ಹತ್ರ ಸಂಸ್ಕೃತ ಮಾತಾಡ್ಬೇಡ್ರಿ, ಇಂಥವ್ರ ಹತ್ರ ಮಾತಾಡಿದ್ರೆ ಈಸಿ ಅನ್ನಿಸ್ತದೆ ನಿಮಗೆ. ಅವಾಗ ಅವರು ನಿಮ್ಮ ಜೊತೆ ಸಂಸ್ಕೃತದಲ್ಲಿ ಮಾತಾಡ್ತಾರೆ, ನೀವು ಅವ್ರ ಜೊತೆ ಸಂಸ್ಕೃತ, ನೀವು ಭಾರತೀಯ ಸಂಸ್ಕೃತಿ ನಿಂತಿರೋದೇ ಸಂಸ್ಕೃತದ ಮೇಲೆ. ಅದಕ್ಕೆ ಸಮ್ಯಕ್ ಕೃತ ಚೆನ್ನಾಗಿ ಸ್ಪಷ್ಟವಾಗಿ ನಿಖರವಾಗಿ ಕೊಡಲ್ಪಟ್ಟಂತಹ ಭಾಷೆ ಅದು. ಅದಕ್ಕೆ ದೇವ ಭಾಷಾ ಅಂತಲೂ ಕರೀತೀವಿ. ಅಂತಹ ಆ ದೈವಿ ಭಾಷಾ ಏನಿದೆಯೋ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ನಾಳೆ ನಾಡಿದ್ದು ಎರಡು ದಿವಸ ನಾಡಿದ್ದು ಆಗ್ತದಿಲ್ಲ ಡೌಟ್ ನನಗೆ. ನಾಳೆ ನಾಡಿದ್ದು ಆಗ್ಬೋದೇನೋ, ಡಿಪೆಂಡ್ಸ್ ಅಪಾನ್ ಯು ಅಂಡ್ ಆಚಾರ್ಯ. ಬಟ್ ನಾಳೆ ಮಾತ್ರ ಮತ್ತೆ ಕ್ಲಾಸ್ ಇರ್ತದೆ, ಇಲ್ಲ ಮಾಡಿ ನೋಡೋಣ. ಇದಕ್ಕೇನಾದರೂ ಒಂದು ಮಾರ್ಗ ಹಾಕ್ಲಿಕ್ಕೆ ಓಕೆ. ಹರಿ ಸಹನಾಭವತು ತನ್ನಿರೋಧೇನ ಶಾಮ್ಯತಿ ಅಭ್ಯಸ್ಯೇತ್ಯೋಗಮೇವಾತಃ ಬ್ರಹ್ಮಜ್ಞಾನೇನ ಕಿಂ ವದ ತಾತ್ಕಾಲಿಕ ದ್ವೈತ ಶಾಂತ ತಾತ್ಕಾಲಿಕ ದ್ವೈತ ಶಾಂತೌ ಅಪಿ ಅಪಿ ಇಕಡೆ ತುಂಬನೆ ನಾನು ತಾತ್ಕಾಲಿಕ ದ್ವೈತ ಶಾಂತೌ ಅಪ್ಯಾಗಾಮಿ ಜನಿಕ್ಷಯ ಬ್ರಹ್ಮಜ್ಞಾನಂ ವಿನಾ ನ ಸ್ಯಾತ್ ವೇದಾಂತ ದಿಂಡಿಮಃ. ಮಾನಸದ್ವೈತಂ ಅಂದ್ರೆ ಮನೋದ್ವೈತ ಅಂದ್ರೆ ಜೀವದ್ವೈತ, ಎಲ್ಲ ಒಂದೇ ಶಬ್ದಗಳು ಅನೇಕ ರೀತಿಯಲ್ಲಿ ಪ್ರಯೋಗಿಸ್ತಾರೆ. ಇದು ಜೀವನ ಜಗತ್ತು, ಇದು ಬಂಧನಕ್ಕೆ ಕಾರಣ ಆಗಿದೆ ಅಂತ ಮನಸ್ಸನ್ನು ನಿರೋಧ ಮಾಡಿದ್ರೆ ಆಯ್ತು. ಮನಸ್ಸನ್ನು ನಿರೋಧ ಮಾಡೋದು ಭಾರಿ ಸುಲಭ ಅಂತ ನಾನು ಏನಪ್ಪ ಅದು ಹೇಗೆ ಮನಸ್ಸನ್ನು ನಿರೋಧ ಮಾಡ್ತೀಯ, ವೆರಿ ವೆರಿ ಸಿಂಪಲ್ ಅಂತ. ಏನಪ್ಪ ಅಂದ್ರೆ ನೀನು ಒಂದು ಕೆಲಸ ಮಾಡು, ಪ್ರಾಣ ಗಟ್ಟಿ ಹಿಡಿದು ಬಿಡ, ಹೊರಗು ಬಿಡಬೇಡ ಒಳಗು ತಗೋಬೇಡ. ಒಂದು ಸೆಕೆಂಡ್ ನೀವು ಮಾಡಿ ನೋಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಯಾವ ವಿಚಾರಗಳು ಬರುತ್ತೆ. ಅದಕ್ಕೆ ಈ ಪ್ರಾಣಾಯಾಮದೊಳಗೆ ಕುಂಭಕ ಮಾಡಿಸಿ, ಬಹಿಷ್ಕುಂಭಕ ಅಂತ ಕುಂಭಕ ಅಂತ ಮಾಡಿಸಿ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಅವಾಗ ನೀವು ನನಗೇನು ಪ್ರಾಪ್ತಿ ಆಗಬೇಕಾಗಿತ್ತು ಆಯ್ತು ಅಂತ ನಿರ್ಣಯ ಮಾಡಿಬಿಡ್ತೀಯ. ಪ್ರಾಣಬಂಧನ ನೀನ ಮಾನಸಂ ಏಕ ಚಿಂತನ ನಾಶಮಿತ್ಯ ಪ್ರಾಣಬಂಧನ ನೀನ ಮಾನಸಂ ಏಕ ಚಿಂತನ ನಾಶವೇತ್ಯದ. ರಮಣ ಉಪದೇಶ ರಮಣ ಅಂದ್ಬಿಟ್ರೆ ಮುಗಿದೈತೆ. ರಮಣ ಭಗವಾನ್ ರಮಣ ಪ್ರಾಣಬಂಧನ ಲೀನ ಮಾನಸ್ ಮನಃಶಾಂತ. ಒಂದು ಸೆಕೆಂಡ್ ಉಸಿರು ಗಟ್ಟಿಡಿ ಬಿಡ್ರಿ ನೋಡ್ಬೇಕಾದ್ರೆ ಏನೇನೇನೇನು ಕೆಲಸ ಮಾಡ್ಬೋದು. ಕುತ್ತಿಗೆ ಹೆಚ್ಚಿಗೆ ಬಂದ್ರಿ, ಕತ್ತು ಹೆಚ್ಚಿಗೆ ಬಂದ್ರಿ, ಚುಪ್ ಜಾಲ ಪಕ್ಷಿವ ದ್ರೋಧ ಸಾಧನ. ಹಾರಾಡುವ ಪಕ್ಷಿಯನ್ನ ತಂದು ಪಂಜರದಲ್ಲಿ ಇಟ್ಟು ಅದಕ್ಕೆ ಪೇರಹಣ್ಣು ಮೆಣಸಿನಕಾಯಿ ತಿನ್ನಿಸಿ ಅದು ಬಿಟ್ಟು ಬಿಟ್ಟು ಬಿಟ್ಟು ಬಿಟ್ಟು ಕಮಿನ್ ಕಮಿನ್ ಕಮಿನ್ ಕಮಿನ್ ಒಂದು ಕಾಫಿ ಆರ್ ಟೀ, ಕಾಫಿ ಆರ್ ಟೀ, ಕಾಫಿ ಆರ್ ಟೀ, ಬನ್ನಿ ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಿ ನಮ್ಗೆ ಎಷ್ಟು ಭಾಷಾ ಕಲಿಸ್ತೀವಿ ಅಷ್ಟು ಭಾಷಾ ಕಲಿತಿದೆ ಅಪ್ಪ, ಏನು ಒಬಿಡಿಯಂಟ್ ಇದೆ ಇದು ಪ್ಯಾರೆಟ್, ಎಷ್ಟು ಖುಷಿಯಿಂದಲ್ಲ ಹೇಳ್ತಾರ. ಆಮೇಲೆ ಇನ್ನೂ ಆಶ್ಚರ್ಯ ಹೌದಲ್ಲ, ಎಲ್ಲ ಹತ್ರ ಮಾತಾಡ್ತೀವಿ, ಎಲ್ಲ ಭಾಷೆ ಮಾತಾಡ್ತೀವಿ, ಪಾಪ ಭಾರಿ ಇದೆ ಅಪ್ಪ ಇದು. ಆದರೂ ಸಹ ಆ ಪೇರನ್ನು ಏನೋ ಕೊಟ್ಟು ಬರುವಾಗ ಫೋನ್ ಶಬ್ದ ಆಗ್ತದೆ, ತಗೊಳಕ್ಕೆ ಹೋದಾಗ ಬಾಗಿಲು ಮುಚ್ಚೋದು ಮಾತಾಡ್ತಾರೆ. ಅವಾಗ ಒಬಿಡಿಯಂಟ ಭಾರಿ ವಿಧಿ ಅವ ಏನ್ ಮಾಡ್ತದೆ ಹಾಗಿದೆ ನೋಡಿ. ನೀವು ಪ್ರಾಣವನ್ನ ಬಂಧಿಸ್ತೀರಾ, ಮನಸ್ಸು ಕಂಟ್ರೋಲ್ ಇರುತ್ತದೆ, ನೀವು ಪ್ರಾಣ ಬಂಧಿಸಿ ಬಂಧಿಸೇ ಅಂತ ಇರ್ಲಿಕ್ಕೆ ಆಗುದಿಲ್ಲ. ಯಾವಾಗ ಅದು ಮತ್ತೆ ಪ್ರಾಣಾಪಾನ ಶುರು ಆಗ್ತದೆ ಅವಾಗ ಏನಾಗ್ತದೆ, ನೋಡಪ್ಪ ನೀನ್ ಅನ್ಕೊಂಡಷ್ಟು ಸುಲಭ ಇಲ್ಲ, ಆಗ್ತದೆ ಇಲ್ಲ ಅಂತ ಹೇಳೋದಿಲ್ಲ, ನಾವು ವಿರೋಧ ಮಾಡೋದಿಲ್ಲ. ಏನಾಗ್ತದೆ ಅದು ಅವನು ಹೇಳ್ತಾನೆ, ಅಭ್ಯಾಸ ಇದೆ ಯೋಗಮೇವಾತಃ ಬ್ರಹ್ಮಜ್ಞಾನೆ ಕಿಂಬದ. ಅಭ್ಯಾಸದಿಂದ, ಯೋಗದಿಂದ, ಪ್ರಾಣಾಯಾಮದಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ತಾರಬೇಕೆ ವಿನಃ ಬ್ರಹ್ಮವಿದ್ಯಾದಿಂದ ಏನಾಗಬೇಕಾಗಿದೆ, ಬ್ರಹ್ಮಜ್ಞಾನಿಗೆ ಏನು ಮಾತಾಡ್ತೀರಿ ನೀವು. ಅವಾಗ ಹೇಳ್ತಾರೆ ತಾತ್ಕಾಲಿಕ ದ್ವೈತ ಶಾಂತ. ಯಾವ ದ್ವೈತ ಇದು, ಯಾವ ದ್ವೈತ ಇದು, ಜೀವದ್ವೈತ. ಜೀವದ್ವೈತ ಅಂದ್ರೆ ಈಗ ನಾವು ಮಾತಾಡ್ತಾ ಇರೋದು, ಹಲೋ ರಾಜೇಶ್ ಹೊರಬನ್ನಿ ಹೊರಬನ್ನಿ ಹೊರಬನ್ನಿ ಹೊರಬನ್ನಿ ಹೊರಬನ್ನಿ, ಇದು ತೇರಾ ಟೆಸ್ಟಿಂಗ್ ಪೀರಿಯಡ್ ಹೇ, ಇಸ್ ಅ ಟೆಸ್ಟಿಂಗ್ ಟೈಮ್, ಕಮ್ ಔಟ್. ಏನದ ಅಲ್ಲಿಗೆ ನೀವು ಪಾಕೆಟ್ ಇಟ್ಬಿಡ್ಬೇಕು, ಆ ಪಾಕೆಟ್ ಅಲ್ಲಿ ಈ ಪಾಕೆಟ್ ಇಲ್ಲಿ, ಮನೆಯಿಂದ ಬರ್ಬೇಕಾದ್ರೆ ಮನೆಯಿಂದ ಪಾಕೆಟ್ ಮನೆಯಾಗಿ ಇಟ್ಟು ಬಂದಿದ್ದೇ ಇಲ್ಲ, ಮತ್ತೆ ಅಷ್ಟೇಪ್ಪ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ಎಲ್ಲ ಕಡೆಗೆ ಲಕ್ಷ್ಯ ಇರ್ತದ ನನಗೆ, ನಾ ಏನು ಕಣ್ಣು ಮುಚ್ಕೊಂಡು ಮಾತಾಡೋದಿಲ್ಲ, ಕಣ್ಣು ಮುಚ್ಕೊಂಡು ಮಾತಾಡೋರು ಬೇರೆ ಇದ್ದಾರು, ನನಗೆಲ್ಲ ಕಡೆ ನೋಡ್ತಾ ಇರ್ತೀನಿ. ಸ್ವಲ್ಪ ನೀವು ಹಿಂಗೆ ಮಾಡಿ ನೋಡ್ರಿ, ನಿಮ್ಗೆ ಎಚ್ಚರ ಮಾಡಿಲ್ಲ ಅಂತ ಹೇಳಿ ನಾನು. ಇದು ಪಾತ ಇನ್ನೀಗ ಮುಗಿಸ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅಷ್ಟೇ. ತಾತ್ಕಾಲಿಕ ದ್ವೈತ ಶಾಂತಂ, ಯಾವ ಯಾವ ಯಾವ ದ್ವೈತ ಇದು, ಜೀವದ್ವೈತ. ಇದು ಜೀವ ಸೃಷ್ಟಿ, ಇದು ಪ್ರಾಣಾಯಾಮದಿಂದ ಆಗಲಿ ಅಥವಾ ಕುಂಭಕದಿಂದ ಆಗಲಿ ಶಾಂತ ಆಗ್ತದೆ, ಆದರೆ ಶಾಶ್ವತ ಅಲ್ಲ. ಏನಾಗ್ತದೆ, ಈ ಸಂಗೀತ ಕಚೇರಿ ಅಂತ ಮಾಡ್ತಾ ಇದೆ. ಅವ ಅಕ್ಬರ್ ಹೇಳ್ದ, ಈ ಪೀಪಲ್ಲ ನಮ್ಮ ರಾಜ್ಯದೊಳಗೆ ಸಂಗೀತವನ್ನು ಆನಂದಿಸುವುದು ಯಾರಿಗೂ ಗೊತ್ತೇ ಇಲ್ಲ, ಎಲ್ಲ ಮೂರ್ಖರಿದ್ದಾರೆ. ಇಲ್ಲ ನಮ್ಮ ರಾಜ್ಯದೊಳಗೆ ಎಲ್ಲರಿಗೂ ಸಂಗೀತ ಆನಂದ ಆಗ್ತದೆ, ಎಲ್ಲರೂ ಸಂಗೀತ ತಿಳಿದವರಿದ್ದಾರೆ, ಸಂಗೀತವನ್ನು ಬಲ್ಲವರಿದ್ದಾರೆ ಇತ್ಯಾದಿ ಇತ್ಯಾದಿ ಹೊಗಳ್ಕೋತಾನೆ. ಇವ್ ಬೀರ್ಬಲ್ ಚಾಲೆಂಜ್ ಮಾಡ್ತಾನೆ, ಏ ನಮ್ಮ ರಾಜ್ಯದಲ್ಲಿ ಯಾರಿಗೂ ಸಂಗೀತದ ಗಂಧ ಕೂಡ ಗೊತ್ತಿಲ್ಲ, ಸರಿ ಆಯ್ತಿಲ್ಲ, ನೀ ಪ್ರೂವ್ ಮಾಡು ಮಾಡ್ತೀನಿ ಅಂತ. ಆನಂತರ ಬೀರ್ಬಲ್ ಏನ್ ಮಾಡ್ತಾನೆ, ನಾಳೆ ಸಂಗೀತ ಕಚೇರಿ ಇದೆ, ಹಿಂದೂಸ್ತಾನಿ ಸಂಗೀತ ಕಚೇರಿ, ಕರ್ನಾಟಕ ಸಂಗೀತ ಕಚೇರಿ ಬರಬಹುದು. ನಾನು ಹಿಂದೂಸ್ತಾನಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಹಿಂದೂಸ್ತಾನ ಸಂಗೀತದೊಳಗೆ ಗೋಣ ಅಂತ ವಾ ವಾ ವಾ ವಾ ವಾ ವಾ ವಾ ಹಿಂಗ್ ಮಾಡ್ತಾರೆ, ನೀವು ಕರ್ನಾಟಕ ಬರೇ ಬಡ ಇಷ್ಟ ಮುಗಿತ. ಆದ ಕಾರಣ ನಾನು ಹಿಂದೂಸ್ತಾನಿ ಅಂತ ಹೇಳಿದೆ. ಹಿಂದೂಸ್ತಾನಿ ಸಂಗೀತದೇ ಬರಬೇಕು, ಆನಂದಿಸಬೇಕು, ಫ್ರೀ ಎಂಟ್ರಿ ಏನೆಲ್ಲ ಕೇಳಬೇಕು. ಆದರೆ ಅಂದ ಒಂದೇ ಒಂದು ನಿಯಮ ಏನು, ಯಾರು ಬಂದು ಕುತ್ಕೊಂಡು ಸಂಗೀತ ಕೇಳ್ತೀರಿ ಎಲ್ಲರೂ ಭಾಗವಹಿಸ್ರಿ, ಆದರೆ ಏನು ಕಿಂಚಿತ್ತು ಗೋಣ ಅಲಗಾಡಿಸಬಾರ್ದು, ಮೈ ಅಲಗಾಡಿಸಬಾರ್ದು, ವಿಗ್ರಹ ಕೂತನೂ ಕೊಡ್ಬೇಕು. ಕಿಂಚಿತ್ತಾದ್ರೂ ಅಲಗಾಡಿದ್ರು ಅವರ ರುಂಡವನ್ನು ಕತ್ತರಿಸಬಾರ್ದು. ಮಹಾರಾಜರ ಆಜ್ಞೆ ಒಬ್ಬರಾರ ಬರ್ಬೇಕು, ಒಂದ್ ಎರಡು ಮೂರು ಮಂದಿ ಬಂದ್ರು ಇನ್ನೊಂದು ಕೋಲ್ ಕಟ್ಕೊಂಡು ಹಿಂಗೆ ಹಿಂಗಿತ್ತು ಕೂತ್ಕೊಂಡು. ಆಮೇಲೆ ಒಬ್ಬನು ಮಾತ್ರ ಯಾರಿಗೂ ಕೇರೆ ಮಾಡಿಲ್ಲ, ಅವ ಎದುರಿಗೆ ಕೂತ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿಬಿಟ್ಟ. ಅರೆ ಕ್ಯಾಬ್ ಆತ ಕ್ಯಾಬ್ ಆತ ಯಾರ್ಗಾವ ಅವ್ರಿಗಾವ ಪಾಪ ಹೊರಗಿತ್ತವರೆಲ್ಲ ಕಿಡಿಕ್ಯಾಗ ಬಾಗಲ್ ಸಂದ್ಯಾಗ ನೋಡಿ ಕತ್ತಿದ್ರಿ ಹೋದ್ರಿ. ಕೊನೆಗೆ ಅವನಿಗೆ ಕರೆದು ಮಹಾರಾಜರು ಬೀರ್ಬಲ್ ಹೇಳ್ತಾನೆ, ಓನ್ಲಿ ದಿಸ್ ಫೆಲೋ ನೋಸ್ ಹೌ ಟು ಎಂಜಾಯ್ ದಿ ಮ್ಯೂಸಿಕ್, ನೋ ಅದರ್ ಫೆಲೋಸ್, ದೇ ಡೋಂಟ್ ಹ್ಯಾವ್ ಟೇಸ್ಟ್ ಆಫ್ ಇಟ್. ನೋಡಿ ಎಷ್ಟು ಸುಂದರ ಏನಾಗಿತ್ತು ಹಾಗಾದ್ರೆ, ಲಯ ಅದರೊಳಗೆ ಲಯವಾಗಿಬಿಟ್ಟಿದ್ದ, ಇನ್ವಾಲ್ವ್ ಆಗ್ಬಿಟ್ಟಿದೆ. ನಿಮ್ಗೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಆಗೋದಿಲ್ಲ, ಆದ್ರೆ ಹಂಗೆ ಇರ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಹೊರಬಿಟ್ಟು ಮನಸ್ಸು ಲಯವಾಗ್ತದೆ. ಆ ಲಯ ಆನಂದ ಏನಿದೆ ಅದು ತಾತ್ಕಾಲಿಕವಾಗಿರ್ತದೆ. ತಾತ್ಕಾಲಿಕವಾದ ಆ ಆನಂದವನ್ನೇ ಈ ಉಪಾಸಕರು, ಪೂಜೆ ಮಾಡೋರು, ಆರಾಧಕರು, ವೃತ ಮಾಡೋರು ಇವರೆಲ್ಲ ಅದೇ ಭಾರಿ ದೊಡ್ಡ ಅಚೀವ್ಮೆಂಟ್ ಅಂತೇಳಿ ಕಥೆಗಳನ್ನು ಜೋಡಿಸ್ತಾರೆ. ಇಷ್ಟೇ ಇದೆ ನೋಡ್ರಿ ಸೈನ್ಸ್ ಇರೋದು. ಅದಕ್ಕೆ ಕ್ಲೀನಾಗಿ ಹೇಳ್ತಾರೆ, ಇದು ತಾತ್ಕಾಲಿಕ ಪರಿಹಾರವೇ ವಿನ ಇದು ಬಂಧನದಿಂದ ಬಿಡುಗಿಸಲಿಕ್ಕೆ ಇದು ಶಾಶ್ವತವಾದ ಪರಿಹಾರ ಅಲ್ಲ. ಬ್ರಹ್ಮಜ್ಞಾನಂ ವಿನ ನ ಸ್ಯಾತ್. ಎಲ್ಲಿವರೆಗೂ ಬ್ರಹ್ಮಜ್ಞಾನ ಆಗೋದಿಲ್ಲವೋ ಅಲ್ಲಿವರೆಗೂ ಪೂರ್ಣವಾಗಿ ಶಾಂತ ಆಗುವ ಸಾಧ್ಯತೆ ಇಲ್ಲ. ಒಂದು ಸಣ್ಣಂತ ಪಟ್ಟಂತರ ಕೊಡ್ಬೇಕು. ಈಗ ಐದು ಶ್ಲೋಕಿನ ಏನ್ ತಿಳ್ಕೊಂಡಿರಿ ಅಂತ, ಬ್ರಹ್ಮಜ್ಞಾನವಿಲ್ಲದೆ ಇದು ಶಾಂತ ಆಗೋದಿಲ್ಲ, ಶಾಶ್ವತವಾದ ಪರಿಹಾರ ಸಿಗೋದಿಲ್ಲ. ಏನಿದ್ರರ್ಥ, ಯಾಕೆ ಸಿಗಬಾರ್ದು? ಬ್ರಹ್ಮಜ್ಞಾನನೇ ಆಗ್ಬೇಕು ಅಂತ ಏನೇ ನಿರ್ಣಯ ಇದೆ ಹೇಳಿ ಪಟ್ಟಂತ ಉತ್ತರ ಕೊಡಿ. ಅತ್ತಜ್ಜಿ ಯಾಕೆ ಅದು ಜ್ಞಾನದಿಂದಲೇ ಯಾಕಾಗ್ಬೇಕದು? ಅದು ಲಾಜಿಕಲ್ ಆನ್ಸರ್ ಅಲ್ಲ. ಲಾಜಿಕಲ್ ಆನ್ಸರ್ ಏನಂದ್ರೆ, ಅಜ್ಞಾನವು ಕಾರಣವಾಗಿದ್ದರಿಂದಾಗಿ ಜ್ಞಾನ ಮಾತ್ರ ಇದಕ್ಕೆ ಪರಿಹಾರ. ಇದು ಲಾಜಿಕ್ ಅರ್ಥಾಯ್ತಲ್ಲ. ಅಜ್ಞಾನವು ಕಾರಣವಾಗಿದ್ದರಿಂದಾಗಿ ಅಜ್ಞಾನಕ್ಕೆ ಪರಿಹಾರ ಏನು? ಜ್ಞಾನ ಒಂದೇ ಪರಿಹಾರ. ಕತ್ತಲಿಗೆ ಪರಿಹಾರ ಏನು? ಎಷ್ಟು ಸಿಂಪಲ್ ಆಗಿದೆ ನೋಡಿ. ವಿದ್ಯಾ ಅವಿದ್ಯಾ ನಿಹಂತೀವ. ವಿದ್ಯಾ ಅವಿದ್ಯಾ ನಿಹಂತೀವ. ವಿದ್ಯೆಯು ಅವಿದ್ಯೆಯನ್ನು ನಾಶ ಮಾಡುತ್ತದೆ. ತೇಜ ತಿಮಿರ ಸಂಗವತ್. ತೇಜ ಅಂದ್ರೆ ಬೆಳಕು, ತಿಮಿರ ಅಂದ್ರೆ ಕತ್ತಲೆ. ಕತ್ತಲೆಯ ಸಂಬಂಧ ಬಂದದ್ದು ಬಹಳ ಕಡಿಮೆ ಆಯ್ತಾ? ಯಾಕೆ ಹಿಂಗಾಯ್ತದ? ಏನೊಂದು ಚೇಂಜ್ ಆಗಿದೆಯಾ? ಈಗ ಆಫ್ ಮಾಡಿದ್ರೆ ನೋಡಿ ಅಂತ ಯಾಕೆ ಆಗ್ಬಾರ್ದು? ಸಾಕ್ಬಿಡು, ಸಾಕು ಸಾಕು. ತೇಜ ತಿಮಿರ ಸಂಗವತ್. ಬೆಳಕು ಯಾವಾಗ ಕತ್ತಲೆಯ ಸಂಪರ್ಕದಲ್ಲಿ ಬರ್ತದೆ ಆವಾಗ ಕತ್ತಲೆ ನಾಶ ಹೋಗ್ತದೆ, ಅಷ್ಟೇ ಇರೋದು. ಯಾವಾಗ ಬ್ರಹ್ಮಜ್ಞಾನ ಇದೆಯೋ ಅಲ್ಲಿ ಅಜ್ಞಾನ ಇಲ್ಲ. ಅಜ್ಞಾನ ಇಲ್ಲ, ಯಾವುದೇ ವಾಸನಾ ಸಂಸ್ಕಾರಗಳ ಬಲವಿರಲಿಲ್ಲ. ಯಾಕೆ? ಅಲ್ಲಿ ಕರ್ತೃ ಭೋಕ್ತೃ ಇರೋದಿಲ್ಲ. ಅದೇ ಮನಸ್ಸು ಬುದ್ಧಿ ಅಂತಃಕರಣ ವೃತ್ತಿಗಳಲ್ಲಿ ಒಂದಾಗಿರುವಂತಹ ಸಂಘಾತ ಇದ್ದಾನಲ್ಲ, ಅವನ ಸಂಘಾತ ಎಲ್ಲಿಂದ ಬಂದ? ಅಜ್ಞಾನದಿಂದ ಬಂದಿದ್ದ. ಹೇಳಿಬಿಟ್ಟಿದ್ದೇನಲ್ವ, ಚೈತನ್ಯ, ಚೈತನ್ಯದ ಪ್ರತಿಬಿಂಬ, ಚೈತನ್ಯ ಚೈತನ್ಯ ಪ್ರತಿಬಿಂಬ ಮತ್ತು ಸೂಕ್ಷ್ಮ ಶರೀರ, ಇವರು ಒಬ್ಬೊಬ್ರು ಒಬ್ಬೊಬ್ರು ಜಡ, ಆದ್ರೆ ಮೂರು ಸೇರಿ ಏನಾಗ್ತಾರೆ ಇವರು? ಸಂಘಾತ. ಅವನು ಜೀವಾರ್ಥ. ಈ ಜೀವ ಅಜ್ಞಾನ ಇರುವವರಿಗೂ ಜೀವ ಇರ್ತಾನೆ. ಅದು ಶತಕೋಟಿ ಜನ್ಮಗಳಾಗ್ಬೋದು, ಶತಕೋಟಿ ಕಲ್ಪಗಳಾಗ್ಬೋದು, ಹೊಸ ಹೊಸ ಸೃಷ್ಟಿಗಳೇ ಆಗ್ಬೋದು, ಆದ್ರೆ ಇವ ಜೀವನಿಗೆ ನಾಶ ಇಲ್ಲೇ ಇಲ್ಲ. ಎಲ್ಲಿವರೆಗೂ? ಅಷ್ಟೇ. ಕುರುತೇ ಗಂಗಾ ಸಾಗರ ಗಮನಂ ಮೃತ ಪರಿಪಾಲನಂ ಅಥವಾ ದಾನಂ ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿಂನ ಭಜತಿ ಜನ್ಮಶತಿ. ಗೊತ್ತಾಗಲಿಲ್ಲ, ಗಂಗೆಯಲ್ಲಿ ಮುಳುಗಿದರೇನು, ಸಾಗರದಲ್ಲಿ ಮುಳುಗಿದರೇನು, ದಾನ ಧರ್ಮಗಳನ್ನು ಮಾಡಿದರೇನು, ಎಷ್ಟು ವೃತ್ತಗಳನ್ನು ಆಚರಿಸಿದ್ರೇನು, ಎಲ್ಲಿವರೆಗೂ ಬ್ರಹ್ಮಜ್ಞಾನವನ್ನು ಪಡೆಯುವುದಿಲ್ಲವೋ ಅವನ್ ಅಲ್ಲಿವರೆಗೂ ಅವನಿಗೆ ಶತಕೋಟಿ ಜನ್ಮಗಳು ಕಳೆದರೂ ಕೂಡ ಮುಕ್ತಿ ಸಿಗುತ್ತೆ. ಶಂಕರಾಚಾರ್ಯ, ನಾ ಹಿಂಗೆಲ್ಲ ಹೇಳಿಕ್ ಹೋಗೋದೇ ಇಲ್ಲ, ಅವ್ರು ಹೇಳಿದ್ದನ್ನು ಹೇಳ್ತೀನಿ, ಕನ್ವಿನ್ಸ್ ಆದ್ರೆ ಒಳ್ಳೆಯದು. ಹೀಗಾಗಿ ನೋಡಪ್ಪ, ಬ್ರಹ್ಮಜ್ಞಾನ ವಿನಾ ನ ಸ್ಯಾತ ಮೋಕ್ಷ ನ ಸ್ಯಾತ ಇತಿ ವೇದಾಂತ ದಿಂಡಿ ಮಹಾ. ವೇದಾಂತವು ನಗಾರಿ ಬಾರಿಸ್ತದೆ. ಏನಂತೇಳಿ? ಕೇಳ್ರೋ ಕೇಳ್ರೋ, ಬ್ರಹ್ಮವಿದ್ಯಾ ಪಡೀರೋ, ತಿಳ್ಕೊಡ್ರೋ ತಿಳ್ಕೊಡ್ರೋ, ಬ್ರಹ್ಮಜ್ಞಾನವನ್ನ ತಿಳ್ಕೊಡ್ರೋ. ಇಷ್ಟು ಕರುಣಾರೂಪ ಶಾಸ್ತ್ರ. ಅನಿವೃತ್ತಿ ಅನಿವೃತ್ತಿ ಪೀಶ ಸೃಷ್ಟಿ ತಸ್ಯ ಮೃಷಾತ್ಮಕ ಬುದ್ಧ್ವಾ ಬ್ರಹ್ಮದ್ವಯಂ ಬೋದ್ಧುಂ ಶಕ್ಯಂ ತ್ವಸ್ತ್ವೈಕ್ಯವಾದಿನಃ. ಅನಿವೃತ್ತೇ ಪೀಠ ಸೃಷ್ಟಿ ದ್ವೈತೇ ತಸ್ಯ ಮೃಷಾತ್ಮಕ ಬುದ್ಧ್ವಾ ಬ್ರಹ್ಮದ್ವಯಂ ಬೋದ್ಧುಂ ಶಕ್ಯಂ ವಸ್ತ್ವೈಕ್ಯವಾದಿನಃ. ಜೀವ ಈಶ್ವರ ಐಕ್ಯವಾದಿನಃ, ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯವನ್ನು ಗುರುತಿಸಿದಂತಹ ಮಹಾನ್ ಜ್ಞಾನಿಗಳಿದ್ದಾರೆ, ತಪಸ್ಸುಗಳೇನಿದ್ದಾರೆ, ಶಾಸ್ತ್ರಜ್ಞರೇನಿದ್ದಾರೆ, ಪಂಡಿತರೇನಿದ್ದಾರೆ, ಪ್ರಮಾಣವನ್ನು ಪ್ರಯೋಗ ಮಾಡುವಂತಹ ಕಲೆಯನ್ನು ಬಲ್ಲಂತ ಆಚಾರ್ಯರೇನಿದ್ದಾರೆ, ಇವರ ಎಲ್ಲರ ಒಟ್ಟುಗೂಡಿಸಿದ ಒಂದು ಒಂದು ಹೇಳಿಕೆ ಇದೆ. ಅದು ಏನು ಹೇಳಿಕೆ ಅಂತಾರೋ ಹೇಳ್ತಾರೆ, ಕೇಳಪ್ಪ, ಈಶ ಸೃಷ್ಟೇ ದ್ವೈತೆ, ಈಶ್ವರನಿಂದ ಸೃಷ್ಟಿಸಲ್ಪಟ್ಟಂತಹ ದ್ವೈತವು, ಕೇಳು, ಈಶ ಸೃಷ್ಟೇ ದ್ವೈತೆ ಅನಿವೃತ್ತೆ, ಅದು ನಿವೃತ್ತವಾಗದೆ ಹೋದ್ರೂ ಚಿಂತೆ. ಈಶ ಸೃಷ್ಟ ಅಂತ ದ್ವೈತ ಅಂದ್ರೆ ಯಾವುದು? ಈಶ್ವರನಿಂದ ಸೃಷ್ಟಿತವಾದ ಜಗತ್ತು ಯಾವುದು? ನಾಮರೂಪಗಳ ಜಗತ್ತು. ಈಗ ನಾನು ನಿಮ್ಗೆ ಸರಳ ಒಂದು ಪ್ರಯೋಗ ತೋರಿಸ್ತೇನೆ. ಇದು ಮಣ್ಣು ಅಂತ ನಿಮಗೆ ನಿಶ್ಚಯವಾದಾಗ ನೀವು ಇದನ್ನು ಒಡೆದ ತಿಳ್ಕೊಂಡ್ರ? ಆದರೆ ಇದು ಒಂದ್ಸಲ ಮಣ್ಣೇ ಮಣ್ಣು ಅಂತ ಸ್ಪಷ್ಟವಾದ ನಂತರ ಮತ್ತೆ ಡೌಟ್ ಆಗಿ ಮತ್ತೆ ಒಡಿತಾರ? ಸ್ಪಷ್ಟವಾದ ನಂತರ ನಿಶ್ಚಿತವಾದ ಜ್ಞಾನ ಅದನ್ನ ಕಾಳು ಹಾಕಿಟ್ರು ಇದು ಮಣ್ಣೇ, ಅದ್ರ ಜ್ಯೂಸ್ ಹಾಕಿಟ್ರು ಮಣ್ಣೆ, ಮಜ್ಜಿಗೆ ಹಾಕಿದ್ರು ಮಣ್ಣೆ, ಚಾಯ್ ಹಾಕಿದ್ರು ಮಣ್ಣೆ, ಏನು ಹಾಕದೆ ಹೋದ್ರು ಅದು ಮಣ್ಣೆ. ಈಗ ರೂಪ ಇರೋದು ಇಲ್ಲದೆ ಇರೋದ್ರಲ್ಲಿ ಏನು ವ್ಯತ್ಯಾಸ ಇದೆ? ಸೃಷ್ಟಿತವಾದ ಈ ಜಗತ್ತು ಇದು ಇದ್ರು ಅಷ್ಟೇ, ಇರದಿದ್ರು ಅಷ್ಟೇ, ಇದಕ್ಕೂ ಯಾವುದೇ ರೀತಿಯಾದ ಅರ್ಥ ಇಲ್ಲ. ಯಾಕೆ? ಇದ್ರ ಸತ್ವ ಇರೋದು ಯಾರನ್ನು ಆಶ್ರಯಿಸಿಕೊಂಡು? ಆ ಮಣ್ಣು ಹಾಗೇ ಇದೆ. ಈ ವಸ್ತುವಿನ ಬಗ್ಗೆ ನಮಗೆ ಯಾವುದೇ ಪ್ರಕಾರವಾದಂತಹ ಭಾವನಾಗಳಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇಲ್ಲ. ಮಣ್ಣಾಗೆ ಇದೆ, ಹಾಗೆ ಇದು ಈಶ್ವರ ಅಂತ ಸ್ಪಷ್ಟವಾದ ನಂತರ ಈ ಜೀವ ಮತ್ತು ಈಶ್ವರ ಇವರಿಬ್ಬರಲ್ಲಿ ಇಬ್ಬರು ಎನ್ನುವುದಿಲ್ಲ, ಇವರಿಬ್ಬರಲ್ಲಿ ಐಕ್ಯ ಅನ್ನುವಂಥದ್ದು ಸ್ಪಷ್ಟವಾದ ನಂತರ ಈ ಈಶ್ವರ ಜಗತ್ತು ಅಂತೇನಿದೆಯೋ, ಈಶ್ವರ ದ್ವೈತ ಅಂತೇನಿದೆಯೋ, ಈಶ್ವರ ಸೃಷ್ಟಿ ಅಂತೇನಿದೆಯೋ, ಅದು ಇದ್ದಲ್ಲೂ ಅಷ್ಟೇ ಮೃಷ ಮೃಷ ಸುಂದರವಾಗಿ ರಾಜನ ಪಾತ್ರ ವಹಿಸ್ತಾರೆ ನಾಟಕದಲ್ಲಿ, ರಾಜನ ಪಾತ್ರ ವಹಿಸ್ತಾರೆ. ಆ ರಾಜನ ಪಾತ್ರ ವಹಿಸಿ ನಾಟಕ ಮುಗಿದ ಮೇಲೆ ಪಾತ್ರದ ಡೈಲಾಗ್ ತಗೊಂಡೆ ಮನೆಗೆ ಹೋಗ್ತಾನೆ, ಪಾತ್ರದ ಆಕ್ಷನ್ಸ್ ಕಂಡ್ಕೊಂಡು ಹೋಗ್ತಾನೆ, ಏನೂ ಇಲ್ಲ ಕೇಳ್ಕೊಳ್ಳಿ. ಆದರೆ ಅವತ್ತು ಅವಸರದಲ್ಲಿ ಏನಿತ್ತೋ ಏನೋ ಗೊತ್ತಿಲ್ಲ, ಆ ಕಾಸ್ಟ್ಯೂಮನ್ನು ತೆಗೆದ ಹಾಗೆ ಹಾಗೆ ಇಟ್ಕೊಂಡು ಮೇಲೆ ಈ ಥರ ಒಂದು ಬ್ಲ್ಯಾಂಕೆಟ್ ಹಾಕ್ಕೊಂಡು ಅವನು ಮನೆಗೆ ಹೋಗ್ತಾನೆ. ಹೀಗೆ ನಾವು ರಾಜ ಆಗಿ ಹೋಗ್ಯಾನ ಏನು ರಾಜಕುಮಾರ ಆಗಿದ್ದಾರೆ, ವೇಷಧಾರಿಯಾಗಿ ಹೋಗಿದ್ದಾನಷ್ಟೇ ವಿನಃ ವೇಷ ಅವನ ಮೇಲೆ ಇದ್ದರೂ ಕೂಡ ಆ ವೇಷಕ್ಕೆ ಯಾವ ಅರ್ಥ. ಈ ಜಗತ್ತು ನಾಮರೂಪದ ವೇಷವನ್ನು ಧರಿಸಿ ತಿಳ್ಕೊಳ್ರಿ, ಈ ಜಗತ್ತು ನಾಮರೂಪದ ವೇಷ ಧರಿಸಿದೆ. ಈ ನಾಮರೂಪದ ವೇಷ ಇದು ಇದು ವೇಷ ಅಷ್ಟೇ. ವಿಷಹಾನತಃ ವಸ್ತು ಕೇವಲ ನೀನು ಇಲ್ಲಿ ಡಿಲೀಟ್ ಮಾಡಬೇಕು, ಇಲ್ಲಿ ಡಿಲೀಟ್ ಮಾಡಬಾರ್ದು. ನಾವು ಇಲ್ಲಿ ಡಿಲೀಟ್ ಮಾಡ್ಲಿಕ್ಕೆ ಹೋಗ್ತೀವಿ, ಪ್ರಪಂಚದ ನಿರಾಕರಣೆಯನ್ನ ನಾಮರೂಪಗಳ ಇರುವಿಕೆಯ ಮಧ್ಯದಲ್ಲಿ ಪ್ರಪಂಚದ ನಿರಾಕರಣೆ ಮಾಡುವುದು ಮೂರ್ಖತನ. ಮಾಡಿ ಡಿಲೀಟ್ ಅನ್ನ, ನಾ ಹೇಳ್ತೀನಿ ಮಾಡಿ, ತುಂಡು ಘಟ ಹಂಗೆ ಉಳಿತದೆ. ಇನ್ನೂ ಮಾಡ್ತೀರಾ ಮಾಡಿ, ತುಂ ತುಂ ತುಂ ತುಂ ತುಂ ಘಟಾಂಗ ಉಳಿತದೆ. ಇನ್ನೂ ಮಾಡ್ತೀರಾ ಪುಡಿಯಾದ ಘಟಾಂಗ ಉಳಿತದೆ. ಮರ ಕಡಿತೀರಾ ಕಡಿಯಲಿ, ಏನು ಮರದ ತುಂಡು ಹಂಗೆ ಇರ್ತದೆ. ಮರದ ತುಂಡು ಕಡಿದು ಹಾಕ್ತೀರಾ ಚಕ್ಕಿಗಳು ಹಂಗೆ ಇರ್ತದೆ. ಏ ಚಕ್ಕಿನ ಸುಟ್ಟು ಹಾಕ್ಬಿಡ್ತೀವಿ ಆ ಬೆಂಕಿ ಹಂಗೆ ಇರ್ತದೆ. ಇಲ್ಲ ಬೆಂಕಿ ತೆಳೆದು ಹಾಕ್ತೀವಿ ಅಲ್ಲಿ ಏನಿರ್ತದೆ ಬೂದಿ ಇರ್ತದೆ. ಏನನ್ನ ನಾಶ ಮಾಡ್ತೀನಿ ನಾಮರೂಪಗಳು ಆರೋಪಿತ, ನಾಮರೂಪಗಳು ಆರೋಪಿತ. ಭಾರಿ ಸುಲಭ ಇದೆ ಲಕ್ಷ ಇಲ್ಲಿ ನನ್ನ ಕಡೆಗೆ. ಕೈ ಉದ್ದ ಇದೆಯೋ, ಲೋಟ ಎತ್ತರ ಇದೆಯೋ, ಕೈ ಎತ್ತರ ಇದೆಯೋ, 100% ಗ್ಯಾರಂಟಿನ ಗ್ಯಾರಂಟಿನ ಓಕೆ ವೆರಿ ಗುಡ್. ಕೈ ಎತ್ತರ ಇದೆಯೋ ಆ ಪಿಲ್ಲರ್ ಎತ್ತರ ಇದೆಯೋ, ಹಾಗೆ ಕೈ ಎತ್ತರ ಇದೆಯೋ ಗಿಡ್ಡ ಇದೆಯೋ, ಕೈ ಹೆಂಗಿದೆ ಅಂತ ಕೇಳಿದೆ. ಕೈ ಹೇಗಿದೆಯೋ ಎಲ್ಲವೂ ಹೇಗಿದೆಯೋ, ಅದು ಯಾರು ಡಿಸ್ಟರ್ಬ್ ಮಾಡ್ತೀರ ಜನ. ನಾನು ಈ ಜಗತ್ತನ್ನು ಗೆಲ್ಲಬೇಕು ಇದರರ್ಥ ಜಗತ್ತನ್ನು ನಾಶ ಮಾಡಬೇಕು ಅಂತ ಹೊಂಟಿದೆ, ಜಗತ್ತನ್ನು ವಿನಾಶ ಮಾಡಬೇಕು ಅಂತ ಹೊಂಟಿದೆ, ಜಗತ್ತನ್ನು ಬದಲಿಸಬೇಕು ಅಂತ ಹೊಂಟಿದೆ. ವೇದಾಂತ ಹೇಳ್ತದೆ ಏನನ್ನು ಯಾರೂ ಬದಲಿಸುವ ಅವಶ್ಯಕತೆ ಇಲ್ಲ. ಅದು ಹೇಗಿದೆ ಹಾಗೆ ಸ್ವೀಕರಿಸಿದ್ರೆ ಅಷ್ಟೇ. ಹೇಳ್ತಾರೆ ನನ್ನೇನೇನು ಈ ಈಶ ಸೃಷ್ಟಿಯನ್ನು ತೆಗೆದುಹಾಕ್ಬೇಕು ಅಂತ ಹೊಡಿತೀಯ, ಅನಿವೃತ್ತಿ ತೆಗೆದುಹಾಕದೆ ಹೋದಾಗ ತಸ್ಯ ಮೃಷ ಆತ್ಮಕಾಂ, ಮೃಷ ಅಂದ್ರೆ ಸುಳ್ಳು, ಅದರ ಮಿಥ್ಯತ್ವ. ಮಿಥ್ಯತ್ವದಲ್ಲಿ ಮಣ್ಣು ಸತ್ಯ, ಮಡಿಕೆ ಮಿಥ್ಯ. ಜನ ತಪ್ಪು ತಿಳ್ಕೊಂಡರೆ ಮಿಥ್ಯಾ ಶಬ್ದವನ್ನ ಸುಳ್ಳು ಅಂತ ತಿಳ್ಕೊಂಡಿದ್ದಾರೆ. ಮಿಥ್ಯಾ ಶಬ್ದ ಅಂತ ಸುಳ್ಳಲ್ಲ, ಸುಳ್ಳು ಅನ್ನೋ ಶಬ್ದ ಇದೆ ಅದು ಸುಳ್ಳು, ಸತ್ಯ ಅನ್ನೋ ಶಬ್ದ ಇದೆ ಅದು ಸತ್ಯ. ಆದ್ರೆ ಇದು ಸತ್ಯನೋ? ಇದು ಸತ್ಯ ಅಲ್ಲ. ಯಾಕೆಂತಂದ್ರೆ ಇದು ಹುಟ್ಟುವ ಪೂರ್ವದಲ್ಲಿ ಇದ್ದಿದ್ದಿಲ್ಲ. ಅದಕ್ಕೆ ಪ್ರಾಕ್ ಅಭಾವ. ಇದು ನಾಶವಾದ ನಂತರ ಇರೋದಿಲ್ಲ, ಅದಕ್ಕೆ ಪ್ರಧ್ವಂಸ ಅಭಾವ. ಬಹಳ ಕಷ್ಟಪಡಬೇಡ್ರಿ, ನಾನು ಅದಕ್ಕೆ ಹೇಳ್ತೀನಿ, ನೀವು ಕಷ್ಟಪಟ್ಟು ಸಂಸ್ಕೃತ ಕಲಿತಿ ಅಂದ್ರೆ ಬರೋದು ನಿಮಗೆ ಸುಲಭವಾಗಿ ಕಲಿಸಿ. ಎಷ್ಟು ಹೋಗ್ಲಿ ಹೋಗಿ ಇದ್ದಿಲ್ಲ. ನಾನು ಕನ್ನಡದಲ್ಲಿ ಹೇಳಿರ್ತೀನಿ, ಹಿಂದಿಯೊಳಗೆ ಹೇಳಿರ್ತೀನಿ, ಇಂಗ್ಲೀಷ್ನೊಳಗೆ ಹೇಳಿರ್ತೀನಿ, ತಿಳಿಯೋಂಗೆ ಹೇಳಿರ್ತೀನಿ, ವಸ್ತುಗಳನ್ನು ತೋರಿಸಿ ಹೇಳ್ತೀನಿ, ಪ್ರಯೋಗ ಮಾಡಿ ಹೇಳ್ತೀನಿ, ನೀನು ಎಷ್ಟು ಹೇಳು ಕಥೆ ಹೇಳಿ ಹೇಳ್ತೀನಿ, ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಧನ ಯಾಕೆ ಕಳ್ಸ್ಕೊತೀನಿ ಅದಕ್ಕೆ? ಅಲ್ಲಿಗೂ ಒಳಗೆ ಹೋಗ್ಲಿಲ್ಲ ಅಂದ್ರೆ ಹೋಗ್ಲಿಲ್ಲ ಬಿಡು, ಇನ್ನೊಂದು ಕ್ಯಾಂಪಡೆ ಹೋಗ್ತದೆ. ಸೊ ಮಣ್ಣು ಸತ್ಯ, ಮುಂಚೆ ಇದ್ದಿದ್ದಿಲ್ಲ, ನಂತರ ಇರುವುದಿಲ್ಲ, ಈಗ ಮಾತ್ರ ಇದ್ದಂತೆ ಕಾಣಿಸ್ತದೆ. ಆದ್ದರಿಂದ ಇದು ಸತ್ಯ ವಸ್ತು ಅಲ್ಲ, ಇದು ಸುಳ್ಳು ಅಲ್ಲ. ಏಕೆಂದ್ರೆ ನೋಡಿ, ಮುಟ್ಟಿದ್ರೆ ಅನುಭವಕ್ಕೆ ಬರ್ತದೆ. ಮಜ್ಜಿಗೆ ಹಾಕೊಂಡು ಕುಡಿಬಹುದು, ಚಾಯ್ ಹಾಕೊಂಡು ಕುಡಿಬಹುದು, ಶಬ್ದ ಮಾಡ್ತದೆ, ವಾ ವಾ. ಹಾಗಾದ್ರೆ ಇದು ಸುಳ್ಳು ಅಲ್ಲ. ಅಕಸ್ಮಾತ್ ಯಾರಾದ್ರೂ ತಲೆ ಬಡಿತದೆ ಹೊಡಿತದೆ, ಇದು ಹೊಡಿತದೆ ತಲೆ ಹೊಡಿತದೆ, ಅದನ್ನು ಸುಳ್ಳು ಅಲ್ಲ. ಹಾಗಾದ್ರೆ ಏನು ಹೇಳಿದ್ರೆ ಸತ್ಯನೋ ಅಲ್ಲ ಸುಳ್ಳು ಅಲ್ಲ ಅಂದ್ರೆ ಏನಾಗಲ್ಲ? ಇದು ನಿಮ್ಮ ಹತ್ರ ಶಬ್ದ ಇಲ್ಲ. ಯಾಕೆಂದ್ರೆ ಸತ್ಯ ಸುಳ್ಳು ವ್ಯವಹಾರದಲ್ಲಿ ಉಪಯೋಗಿಸುವಂತ ಶಬ್ದಗಳು. ವ್ಯವಹಾರದಲ್ಲಿ ಇದಕ್ಕೆ ಶಬ್ದ ಇಲ್ಲ, ವೇದಾಂತದಲ್ಲಿ ಮಾತ್ರ ಇದಕ್ಕೆ ಶಬ್ದ ಇದೆ. ಈ ನಾಲ್ಕು ಗೋಡೆಯಲ್ಲಿ ವೇದಾಂತ ಅಧ್ಯಯನಕ್ಕೆ ಯಾರು ಮಾಡಿ ಕೂಡ್ತಾರೋ ಅವ್ರು ಮಾತ್ರ ಈ ಶಬ್ದವನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದು ಏನು ಶಬ್ದ ಅಂದ್ರೆ ಮಿಥ್ಯಾ. ಸ್ವಾಮಿ ಮಿಥ್ಯಾ ಶಬ್ದ ಅರ್ಥ ಏನು? ಮಿಥ್ಯಾ. ಅದೇ ಸ್ವಾಮಿ ಮಿಥ್ಯಾ, ಈಗ ಸತ್ಯ ಅಂತ ಕೂಡ ಹೇಳಿದ್ರಿ, ಮೂರು ಕಾಲದಲ್ಲಿ ಇರುವುದು ಯಾವುದು ಅದು ಸತ್ಯ ಅಂತ. ಸುಳ್ಳು ಅಂತ ಕೇಳಿದ್ರೆ ಏನು ಹೇಳಿದ್ರಿ? ಯಾವ್ದು ಇಲ್ಲವೇ ಇಲ್ವೋ ಅದು ಸುಳ್ಳು ಅಂತ ಹೇಳಿದ್ರಿ. ಇದು ಇಲ್ಲವೇ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಇದು ಇದೆ ಆದ್ರೆ ಇದು ಇದೆ ಅಂತ ಹೇಳಿಕ್ಕೂ ಆಗುದಿಲ್ಲ, ಹಾಗಾದ್ರೆ ಇದು ಇದೇನೂ ಅಲ್ಲ ಇಲ್ಲನೂ ಅಲ್ಲ, ಇದಕ್ಕೇನಂತ ಕೇಳಿದ್ರೆ ಮಿಥ್ಯಾ ಅಂತ. ಹಾಗಾದ್ರೆ ಮಿಥ್ಯಾ ಶಬ್ದದ ಅರ್ಥ ಏನು? ಮಿಥ್ಯಾ ಸ್ವಾಮಿ ಹೋಗ್ಲಿ ಇಂಗ್ಲಿಷ್ ಮಿಥ್ಯಾ. ಕ್ಷಣಿಕ ತಾತ್ಕಾಲಿಕವಾಗಿದ್ದು ಇಲ್ಲ ತಪ್ಪು. ಅಜ್ಜವರು ಹೇಳಿದ್ದು ತಪ್ಪು ತಪ್ಪು. ಹೇಳ್ತೇನೆ ಕೇಳಿ, ಅದು ಚಲನದ ಇದೆ. ನಾವು ಇಲ್ಲದೇ ಇರುವ ವಸ್ತುವನ್ನ ಇದೆ ಎಂದು ಆರೋಪ ಮಾಡ್ತೀವಿ, ಅದು ಮಿಥ್ಯ. ಹಗ್ಗ ಪರಿವರ್ತನೆ ಆಗಿ ಹಾವಾಗಿಲ್ಲ, ಬಾರಿ ಕಷ್ಟ ಆಗ್ತದೆ. ಹಗ್ಗ ಪರಿವರ್ತನೆ ಆಗಿ ಹಾವಾಗಿಬಿಟ್ಟು ಅಂದ್ರೆ ಮುಂದೆ ಗತಿ ಏನು? ಪರಿವರ್ತನ ಆರೋಪಿತ, ಆರೋಪಿತ. ವೃಷ, ವೃಷ ಅಂದ್ರೆ ಸುಳ್ಳು ಅಲ್ಲ, ಸತ್ಯವೂ ಅಲ್ಲ, ಮಿಥ್ಯ, ಆರೋಪಿತ. ಬ್ರಹ್ಮ ಅದ್ವಯಂ ಬ್ರಹ್ಮ ಬುದ್ಧ, ಈ ಪ್ರಕಾರವಾಗಿ ಆ ಜೀವೇಶ್ವರ ಐಕ್ಯವಾದಂತಹ ಬ್ರಹ್ಮ ತತ್ವವನ್ನು ತಿಳಿದವರಾಗಿ ತಿಳಿಯುವ ಸಾಧ್ಯತೆ ಅವರಿಗೆ ಮಾತ್ರ ಇದೆ. ಈಗ ಯಾರಿಗೆ ವಸ್ತು ಐಕ್ಯವಾದಿನ, ಯಾವನು ಅದ್ವೈತ ಇದ್ದಾನೆ ಅವನಿಗೆ ಮಾತ್ರ, ಈ ಅದ್ವೈತ ತತ್ವವನ್ನು ತಿಳಿದವನಿಗೆ ಮಾತ್ರ ಇದನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಏನಿದೆಯೋ ಅದು ಬ್ರಹ್ಮ. ಆ ಒಂದು ಸ್ಪಷ್ಟವಾದ ನಿಖರವಾದ ತಿಳುವಳಿಕೆಯಲ್ಲಿ ಎಲ್ಲ ಭ್ರಮೆಗಳು ಹೋಗ್ತವೆ. ಹೇಗೆ ಒಂದು ಇದು ಹಗ್ಗ ಅನ್ನೋದು ಸ್ಪಷ್ಟವಾದಾಗ ಹಾವಿನ ಸರ್ಪದ ಟ್ರೇಸ್ ಕೂಡ ಇರುವುದಿಲ್ಲ. ಇಲ್ಲ ಸ್ವಾಮಿ, ಅದು ಹಾವಿನ ಸ್ವಲ್ಪ ಎಲ್ಲ ಹೋಗಿದೆ, ಎಡೆ ಮಾತ್ರ ಸ್ವಲ್ಪ ಬಾಕಿ ಇದೆ. ಹಾಗಾದ್ರೆ ಇನ್ನೂ ಏನು ಬಿಟ್ಟಿಲ್ಲ ಸರಿಯಾಗಿ? ಟಾರ್ಚ್ ಲೈಟ್ ಸರಿಯಾಗಿ ಬಿಟ್ಟಿಲ್ಲ, ಅಥವಾ ಅದು ಇನ್ನೂ ಜೀವಂತ ಇದೆ ಅನ್ನೋ ಭ್ರಮ ಏನೇನು ಹೋಗಿಲ್ಲ. ಆ ಭ್ರಮ ಹೋಗ್ಬೇಕು ಅಂದ್ರೆ ಆ ಹಗ್ಗದ ಸ್ಪಷ್ಟ ಜ್ಞಾನ ಆಗ್ಬೇಕು, ನಿಖರವಾದ ಜ್ಞಾನ ಆಗ್ಬೇಕು. ಏನೇನು ಸಾಧ್ಯವೋ ಎಲ್ಲ ಪ್ರಯೋಗ ಮಾಡ್ಬೇಕಾದ್ರೆ ಲೈಟ್ ಬಿಡು, ಕೋಲು ತಗೋ, ತಮ ತಮ ಬಡಿ ಅದನ್ನ, ಅದು ಮುಟ್ಟಿ ನೋಡು ಲಾಸ್ಟ್ ಪ್ರಮಾಣ ಮುಟ್ಟಿ ನೋಡು. ಕಚ್ಚಿಸಿಕೊಂಡವನು ಮುಟ್ತಾನೆ ಹೇಳ್ರಿ, ಕಚ್ಚಿಸಿಕೊಂಡವ ಹೆಂಗ್ ಮುಟ್ತಾನೆ? ಏಯ್ ಮುಟ್ಟ, ನಾನ್ ಮುಟ್ಟಿಲ್ಲ ನೀನು, ನಿನ್ನ ಕಚ್ಚಿಲ್ಲ ನೀ ಮುಟ್ತೀಯ, ನಾನ್ ಕಚ್ಚಿಸ್ಕೊಂಡಿ. ಧೈರ್ಯ ಮಾಡಿ, ಮುಟ್ಟದ ಮುಟ್ಟಿದ ಕ್ಷಣವೇ ನೀ ಹೇಳಿ ಅಲ್ಲೇ ಸರ್ಪ ಇದೆಯೋ ಹಗ್ಗ ಇದೆಯೋ. ಅಷ್ಟು ಸ್ಪಷ್ಟ ಜ್ಞಾನ ಆಗಬೇಕು, ನಾನು ಜೀವನಲ್ಲ, ನಾನು ಬ್ರಹ್ಮನೇ, ಕೇವಲ ಬ್ರಹ್ಮಸ್ವರೂಪ. ಹೆಂಗ್ಸಲ್ಲ, ಗಂಡಸಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ, ಅಣ್ಣ ಅಲ್ಲ, ತಮ್ಮ ಅಲ್ಲ, ಮಗ ಅಲ್ಲ, ಸೊಸೆ ಅಲ್ಲ, ನನ್ನ ಮೊಮ್ಮಗ ಅಲ್ಲ, ಮರಿಮಗ ಅಲ್ಲ. ಕೇಳ್ಕೊ ರಾಜೇಶ, ಇನ್ನೂ 10 ಸಲ ಕೇಳ್ಕೊ, ಇವತ್ತು ಒಂದೇ ದಿವಸಕ್ಕೆ ಜ್ಞಾನ ಆದ್ರೂ ಚಿಂತೆ ಇಲ್ಲ, ತಿಳ್ಕೊಂಬಿಡು, ಮುಕ್ತನಾಗ್ಬಿಡ್ತೀಯ. ಯಾವ ನಾನಲ್ಲ, ಇವು ಯಾವ ಸಂಬಂಧವೂ ಇಲ್ಲ, ನನಗೆ ಬರ್ತಡೇ ಇಲ್ಲ, ಡೆತ್ತಡೇ ಇಲ್ಲ. ವಾಟ್ ಯು ಆರ್ ಟಾಕಿಂಗ್ ಅಬೌಟ್? ಮತ್ತೆ ಯಾರಪ್ಪ ನೀನು? ಕೇವಲ ಪರಬ್ರಹ್ಮ ತತ್ವವೇ ನಾನಾಗಿದ್ದೆ. ಬ್ರಹ್ಮತತ್ವ ಮಸಿ ಭಾವ ಯಾತ್ಮನಿ, ಇಲ್ಲೇ ಇಲ್ಲೇ ನಾವು ಕಲ್ತಿದ್ದು. ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷ ವರ್ಜಿತ. ಹೌದಲ್ಲ, ನಿತ್ಯ ಚಿಗ್ಘನ ಮನಾದಿ ವಸ್ತು ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ತದ್ಬ್ರಹ್ಮ ತ್ವಮಸಿ ಭಾವಯ. ಭಾವಯ ಅಂದ್ರೆ ಭಾವಿಸು ಅಲ್ಲ, ಭಾವಯ ಅಂದ್ರೆ ತಿಳ್ಕೊ. ಆ ಸ್ಪಷ್ಟ ಜ್ಞಾನ ನಿನಗಾಗಲಿ ಅನ್ನುವಂಥದ್ದು. ಹಾಗೆ 41ನೇ ಶ್ಲೋಕ, ಪ್ರಳಯೇ ತನ್ನಿವೃತ್ತೌತು ಗುರು ಶಾಸ್ತ್ರಾದ್ಯ ಭಾವತಃ ವಿರೋಧಿ ದ್ವೈತಾಭಾವೇಪಿ ನ ಶಕ್ಯಂ ಬೋದ್ಧುಮದ್ವಯಂ. ಪ್ರಳಯೇ ತನ್ನಿವೃತ್ತೌತು ಗುರು ಶಾಸ್ತ್ರಾದ್ಯ ಭಾವತಃ ನಿರೋಧಿ ನಿರೋಧಿ ದ್ವೈತಾಭಾವೇಪಿ ನ ಶಕ್ಯಂ ಬೋದ್ಧುಮದ್ವಯಂ. ಸುಮ್ಮನೆ ಒಂದು ವಿಷಯ ಹೇಳ್ತಾರೆ, ಪ್ರಳಯದಲ್ಲಿ ದ್ವೈತ ಇರುತ್ತದ? ಏನು ಸ್ವಾಮಿ, ನಾವು ಪ್ರಳಯ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ದ್ವೈತ ಇರುತ್ತ ಅಂತ ಕೇಳಿದ್ರೆ ಇಂಡಿವಿಜುವಲ್ ಪ್ರಳಯ ದಿವಸ ಆಗ್ತದಲ್ಲಪ್ಪ. ಯಾವ್ದು ಇಂಡಿವಿಜುವಲ್ ಪ್ರಳಯ? ಗಾರ್ಡನ್ ಅದನ್ನ ಸಮಷ್ಟಿ ಮಾಡ್ಬಿಡಿ ಟೋಟಲ್ ಒಳಗೆ. ಇಂಡಿವಿಜುವಲ್ ಪ್ರಳಯ, ಟೋಟಲ್ ಪ್ರಳಯ, ಹೌದಾ? ವ್ಯಷ್ಟಿ ಈಗ ಸಮಷ್ಟಿ ತಿಳ್ಕೊಳಿಕ್ ಆಗೋದಿಲ್ಲ, ಬೇಡ ಬಿಡು. ವ್ಯಷ್ಟಿದ್ದು ವ್ಯಷ್ಟಿ ಒಳಗೆ ನನಗೆ ಹೇಳು, ಅಲ್ಲಿ ಪ್ರಳಯದಲ್ಲಿ ದ್ವೈತ ಇರ್ತದ? ದ್ವೈತ ಇರ್ತದ? ದ್ವೈತ ಇರುವುದಿಲ್ಲ ಅಂದರೆ ಗುರು ಶಿಷ್ಯ ಇರ್ತಾನ? ಗುರು ಶಿಷ್ಯ ಅಂದರೆ ಮಹಾವಾಕ್ಯ ಉಪದೇಶ ಇರ್ತದ, ಶಾಸ್ತ್ರ ಇರ್ತದ, ಇವು ಯಾವೂ ಇಲ್ಲ ಅಂದಮೇಲೆ ನಮಗೆ ಜ್ಞಾನ ಆಗೋ ಸಾಧ್ಯತೆ ಇಲ್ಲ. ಅರ್ಥಾತ್ ಪ್ರಳಯ ಸ್ಥಿತಿಯಲ್ಲಿ ಅದ್ವಯ ಬ್ರಹ್ಮನನ್ನ ತಿಳಿದುಕೊಳ್ಳುವ ಸಾಧ್ಯತೆ. ಯಾಕೆ ಅದ್ವಯ ಬ್ರಹ್ಮನನ್ನ ತಿಳ್ಕೊಳಿಕ್ಕೆ ನಮಗೆ ಮಿನಿಮಮ್ ಏನ್ ಬೇಕು? ಪ್ರಮಾಣ. ಪ್ರಮಾಣವನ್ನ ಪ್ರಯೋಗ ಮಾಡುವಂತಹ ಆಚಾರ್ಯ ಯಾರಿಗೆ ಪ್ರಯೋಗ ಮಾಡ್ಬೇಕು? ಅದನ್ನ ಪ್ರಮಾತ್ರ ಸ್ವಾಮಿ ಪ್ರಮೇಯನು ಬೇಕಲ್ಲ, ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ ಪ್ರಮೇಯ ಆತ್ಮ. ಅದೇನು ತರೋಣ? ಘಟ ಇದು ಪ್ರಮೇಯ, ತರೋಣ ಮಾರ್ಕೆಟ್ ಇಂದ ತರೋಣ. ಲೋಟ ಇದು ಪ್ರಮೇಯ, ತರೋಣ. ಆತ್ಮ, ಆತ್ಮನು ತರೋರಿದ್ದಾರೆ. ಅದೆಲ್ಲೋ ಒಂದಿದೆ ಅಂತ ನಾರ್ತ್ ಇಂಡಿಯಾದೊಳಗೆ ಗಿಡದ ಕೆಳಗೆ ಕುತ್ಕೊಂಡ್ಬಿಟ್ರೆ ಆತ್ಮ ಮೇಲಿಂದ ಬರ್ತವ. ಬೆಳಿಗ್ಗೆ 4:00 ಬರ್ತದೆ. ಹಿಂಗ ನೋಡೋಣ ಅಂತ ಪ್ರೇತಾತ್ಮ ಅಲ್ಲ ಪರಮಾತ್ಮ. ಅದು ಯಾವ್ದೋ ವೃಕ್ಷ ಅಂತ, ವೃಕ್ಷದ ಕೆಳಗೆ ಕೂಡ್ಬೇಕಂತ ಅದು ಕೂತ್ಕೊಳ್ಳೆ ಆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಹೆಂಗಾಗ್ತದೆ? ಅದು ಮ್ಯಾನೇಜ್ ಲ್ಯಾಂಡ್ ಆಗ್ತದೆ, ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತದೆ. ಅದೇ ಹೆಸರು ಹೇಳ್ಬಾರ್ದು, ಜೈಲಿಗೆ ಹಾಕ್ತಾರೆ. ನಾ ಅದಕ್ಕೆ ಹೇಳಿದೆ ಮೊದಲೇ ದಿವಸ ಹೇಳಿದ್ರು ಸಹ ಅನುಭವಿಸಲ್ಪಟ್ಟದ್ದು ನಾನಾಗ್ಲಿಕ್ಕೆ ಸಾಧ್ಯವಿಲ್ಲ. ಏನೇ ನೀವು ಅನುಭವಿಸಿದ್ರಿ ಅದು ನಮ್ಮನ್ನು ಬಿಟ್ಟು ಅನ್ಯವಾದ ವಸ್ತುವಾಗಿರ್ತದೆ ಮತ್ತು ತಾತ್ಕಾಲಿಕವಾಗಿರ್ತದೆ, ಕ್ಷಣಿಕವಾಗಿರ್ತದೆ. ನಾನು ಬ್ರಹ್ಮನ ಜೊತೆ ಮಾತಾಡಿದೆ ಅಂತ ನೀವು ಹೇಳಿದ್ದೆ ಆದ್ರೆ ಬೆಳಿಗ್ಗೆ 4:00 ಬ್ರಹ್ಮನ ಜೊತೆ ಮಾತಾಡಿದೆ ನಾವು, ಹಲ್ಲೋ ಹಲ್ಲೋ ಅಂತ ಹೇಳಿದ್ವಿ, ನಾವು ಕುಶಲೋಪದಲ್ಲಿ ಎಲ್ಲ ಮಾತಾಡಿದ್ವಿ. ಆ ಇಷ್ಟು ಆತ್ಮೀಯತೆ ಇದೆ ಯಾರ ಬಗ್ಗೆ? ಬ್ರಹ್ಮನ ಬಗ್ಗೆ ನಮ್ಮ ಜೊತೆ ಆತ್ಮೀಯತೆ ಇದೆ. ನಾನು ಕೇಳ್ತೀನಿ, ಎಲ್ಲಿ ಮಾತಾಡಿದೆಪ್ಪ ಅಂತ ಕೇಳ್ತೀನಿ. ಇಂತಹ ಸ್ಥಾನ ಅಂತ ಹೇಳ್ಬೇಕಾಗ್ತದೆ ಇಲ್ಲ, ಆ ಗಿಡದ ಕೆಳಗ ಅಂತ ಹೇಳ್ಬೇಕಾಗ್ತದೆ ಇಲ್ಲ, ಎಷ್ಟು ಗಂಟೆಗೆ ಪಾ ಅಂತ ಹೇಳ್ತೀನಿ, 4:00 ಅಂತ ಹೇಳ್ಬೇಕಾಗ್ತದೆ ಇಲ್ಲ, ಹೌದಲ್ಲ? ಸಂಬಂಧ ಸಿಕ್ತು, ಸಂದರ್ಭ ಸಿಕ್ತು, ಕಾಲ ಸಿಕ್ತು, ದೇಶ ಸಿಕ್ತು. ನೀವು ಯಾಕೆ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ? ಕಾಲ ದೇಶ ವಸ್ತು ಇವು ಮಿತಿಗೆ ಒಳಪಡ್ತಾವೋ ಇನ್ನು ಅಪರಿಮಿತವು? ಮಿತಿ ಪ್ರತಿಯೊಂದು ಮಿತಿ. ಹಾಗಾದ್ರೆ ಭಗವತ್ತತ್ವ ಮಿತಿ ಒಳಪಟ್ಟಿದೀಯ? ಒಂದ್ ಕಡೆ ಹೇಳ್ತೀಯ ಭಗವಂತ ಎಲ್ಲ ಕಡೆಗಿದ್ದಾನೆ, ಅವನು ಈಶ್ವರ ಸ್ವರೂಪನು ಎಲ್ಲ ಕಡೆಗಿದ್ದಾನೆ ಅಂತ ಒಂದ್ ಕಡೆ ಹೇಳ್ತೀಯ. ಇನ್ನೊಂದ್ ಕಡೆಗೆ ನನಗೆ ಇಂಥ ಟೈಮ್ ಅನ್ನೋದು ಇಷ್ಟು ಗಂಟೆಗೆ ಇಂಥ ಜಾಗಗಳು ಕಂಡ ನೈವತ ಅರ್ಥ ಮಾಡ್ಕೋ. ನನಗೆ ಪ್ರಳಯ ಸ್ಥಿತಿಯಲ್ಲಿ ಇವೆಲ್ಲ ಪ್ರಮಾಣಗಳಿಂದ ರಹಿತವಾದಂತಹ ಆ ಸಂದರ್ಭದಲ್ಲಿ ಬ್ರಹ್ಮಜ್ಞಾನ ಆಗುವ ಸಾಧ್ಯತೆ ಮಿನಿಮಮ್ ಆಗಬೇಕು ಅಂದ್ರೆ, ಅದಕ್ಕೆ ಹೇಳ್ತೀನಿ ನಾವು ಕನಸಿನ್ಯಾಗ ಯಾವ ಗುರುಗಳು ಉಪದೇಶ ಮಾಡಿದರೆ ಆ ಉಪದೇಶ ಅದು ಸರಿ ನಮಗೆ ಪರಿಣಾಮ ಮಾಡುವುದಿಲ್ಲ. ಇವರು ಮನೆಯಾಗ ಗುರುಗಳ ಫೋಟೋ ಇಟ್ಟಿರ್ತಾರೆ, ನೀವಲ್ಲ, ನೀವು ಯಾರ ಗುರುಗಳ ಫೋಟೋ ಇಟ್ಟಿರ್ತಾರೆ, ಯಾರ ಮನೆಯಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಈ ಗುರುಗಳು ದಿವಸ ಬೆಳಿಗ್ಗೆ ನನಗೆ 6 ಉಪದೇಶ ಕೊಡ್ತಾರೆ, ನಾ ಯಾರು ಉಪನ್ಯಾಸಕ್ಕೆ ಹೋಗೋದು ಇವ್ರು ಏನು ಕೊಡ್ತಾರೋ ಅದೇ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೇನೆ, ನನಗೆಲ್ಲ ತಿಳ್ಕೊಟ್ಟು ಅಂಥವ್ರ ಹತ್ರ ಎಂದು ಹೋಗ್ಬೇಡ. ಯಾಕೆ ಅವ್ರು ಏನು ಮಾತಾಡ್ತಾರ ಅದು ನಾನು ಅವ್ರಿಗೆ ವಿರೋಧ ಅಲ್ಲ, ಅವ್ರು ಏನು ಮಾತಾಡ್ತಾರ ಅದು ಅವರ ವ್ಯಕ್ತಿಗತವಾದ ಮಾತು. ಅರ್ಥ ಆಗಲಿಲ್ಲ? ಆ ವ್ಯಕ್ತಿಗತವಾದ ಮಾತಿಗೆ ಬೇಕಾದ ನೀ ಆತ್ಮ ಪರಮಾತ್ಮ ಜೀವಾತ್ಮ ಈಶ್ವರ ಅಂತ ಎಲ್ಲ ಶಬ್ದ ಸೇರಿಸ್ಕೋಬೇಕಾದ್ರೆ ತಪ್ಪೇನಿಲ್ಲ, ಆದರೆ ಎಷ್ಟೇ ಸೇರಿಸಿದ್ರು ಕೂಡ ಅದು ವ್ಯಕ್ತಿಗತ. ವ್ಯಕ್ತಿಗತ ವೇದಾಂತಕ್ಕೆ ಅವಕಾಶ ಕೊಡೋದಿಲ್ಲ. ಏನೇ ನೀ ಮಾತಾಡೋದು ಏನಾಗಿರ್ಬೇಕು? ಎಲ್ಲರೂ ಹೌದು ಹೌದು ಅನ್ಬೇಕು. ಅದಕ್ಕೆ ನಮ್ಮ ಮಧ್ಯದಲ್ಲಿ ಉಪನ್ಯಾಸ ಹೇಳ್ತೀನಿ, ಹಿಂಗಾರ ಮಾಡ್ರಿ ಹಿಂಗಾರ ಮಾಡ್ರಿ ಏನಾರ ಮಾಡ್ರಿ, ಯಾರು ಹಿಂಗ್ ಮಾಡುದೇ ಇಲ್ಲ. ನಾ ಮಾತಾಡ ಸರಿನಾ ಇಲ್ಲ ಅಂತ ನಾನು ಚೆಕ್ ಮಾಡ್ಕೊಳ್ಬೇಕು. ಸ್ವಾಮಿ ನೀವು ಹೇಳೋ ಕರೆಕ್ಟ್ ಸ್ವಾಮಿ ಕರೆಕ್ಟ್ ಅಲ್ಲಿ ಕೂತ್ರು ಅಂತಿರ್ತಾರೆ ಕರೆಕ್ಟ್ ಕರೆಕ್ಟ್ ಏನ್ ಕರೆಕ್ಟ್ ಮಾತಾಡ್ತಾರೆ ಕರೆಕ್ಟ್. ಇದ ಅರ್ಥ ಏನೋ ಸಾರ್ವತ್ರಿಕವಾಗಿ ಒಪ್ಕೊಂಡಿದ್ದಾರೆ ಅಂತ ಉಪನಿಷತ್ ಶಾಸ್ತ್ರವು. ಹಾಗೆ ಒಂದು ಶಬ್ದ ನೀವು ಇದನ್ನು ವಿರೋಧ ಮಾಡಲಿಕ್ಕಾಗುವುದಿಲ್ಲ. ಒಂದು ಶಬ್ದ ಅದಕ್ಕಾಗಿ ಹೇಳ್ತಾರೆ ನೀನು ಈ ಜ್ಞಾನ ಪಡ್ಕೋಬೇಕು ಅಂತಂದ್ರೆ ಎಚ್ಚರಾವಸ್ಥೆಯಲ್ಲಿ ಜ್ಞಾನ ಪಡ್ಕೋಬೇಕು. ಅರ್ಥ ಆಯ್ತೇನ್ರಿ? ಪ್ರಳಯ ಇರೋ ಜ್ಞಾನ ಆಗುದಿಲ್ಲ. ನೀ ಮತ್ತೆ ಹುಟ್ಟಿ ಬರಬೇಕು, ಮತ್ತೆ ಈ ಭೂಮಿಗೆ ಬರಬೇಕು, ಮನುಷ್ಯನಾಗೆ ಹುಟ್ಟಿ ಬರಬೇಕು, ಧರ್ಮಾರ್ಥ ಕಾಮದೊಳಗೆ ಹೊರಳಾಡ್ಬೇಕು, ಆಮೇಲೆ ಪುಣ್ಯಗಳನ್ನ ಸಂಗ್ರಹ ಮಾಡ್ಬೇಕು, ಪುಣ್ಯ ಲೋಕಕ್ಕೆ ಹೋಗಿ ಪುಣ್ಯ ಕಳ್ಕೋಬೇಕು, ಮತ್ತೆ ಅವ್ರು ಒದ್ದು ಹೊರಗೆ ಹಾಕ್ತಾರೆ ಮತ್ತೆ ಬರ್ಬೇಕು, ಮತ್ತೆ ನೀ ಪುಣ್ಯ ಗಳಿಸ್ಬೇಕು. ಹಿಂಗ ಸಹಸ್ರಾರು ಜನ್ಮಗಳನ್ನ ಪುಣ್ಯ ಗಳಿಸಿದ ಮೇಲೆ ಆಮೇಲೆ ಒಂದ್ಸಲ ನಿಂಗೆ ಎಚ್ಚರ ಆಗ್ತದೆ. ಏನ್ ಎಚ್ಚರ ಆಗ್ತದೆ? ಈ ಪುಣ್ಯಕ್ಕೂ ಅರ್ಥಿಲ್ಲ, ಪಾಪಕ್ಕೂ ಅರ್ಥಿಲ್ಲ, ಧರ್ಮಕ್ಕೂ ಅರ್ಥಿಲ್ಲ, ಏನು ನನಗೆ ಬೇಕಾಗಿಲ್ಲ, ನನಗೆ ನಿರ್ವೇದ ಮಾಯ. ಆಮೇಲೆ ನನಗೆ ಮೋಕ್ಷಕ್ಕೆ ಬರ್ತಾನೆ. ಆ ಮೋಕ್ಷಕ್ಕೆ ಬರ್ಬೇಕು, ಅದು ಯಾವಾಗ ಸಾಧ್ಯ? ಪ್ರಳಯದ ಜಾಗೃತದಲ್ಲಿ ಸಾಧ್ಯ. ಸೊ ಫಾರ್ಗೆಟ್ ಆಲ್ ದಟ್. ಕನಸಿನೊಳಗೆ ನನಗೆ ಉಪದೇಶ ಕೊಟ್ರು, ಇದು ಇನ್ನೊಂದು ದೊಡ್ಡದು. ಯಾವಾಗ ರೀ ಅವ್ರು 200 ವರ್ಷಗಳು ಹಿಂದೆ ಆಗೋದು? ನಿಮಗೆ ಯಾವಾಗ ಉಪದೇಶ ಕೊಟ್ರು? ಈಗ ಒಂದು 2 ತಿಂಗಳಾಯ್ತು. 200 ವರ್ಷಗಳಿಂದ ಆಗೋದು ಅವರು 2 ತಿಂಗಳಿಂದ ಹೆಂಗೆ ಉಪದೇಶ ಕೊಟ್ರು? ಕನಸಿನಾಗ. ಹಿಂಗ್ ಮಾತಾಡೋರು ಇದ್ದಾರೋ ಇಲ್ವೋ ಹೇಳಿ, ನನ್ನ ಸಮಾಧಾನ ಕಡೆ ಹಿಂಗಾಡಿ ಇದ್ರಿ. ಬರೀ ಇಂಥವು ಕಥೆಗಳು. ಬ್ರಹ್ಮಜ್ಞಾನ ಸಾಧ್ಯವಿಲ್ಲ. ಅಬಾಧಕಂ ಸಾಧಕಂ ಚ ದ್ವೈತಮೀಶ್ವರ ನಿರ್ಮಿತಂ ಅಪನೇತುಮ ಶಕ್ಯಂ ಚೇ ಆಸ್ತಾಂ ತದ್ವಿಷ್ಯತೆ ಕುತಃ. ರೆಕಾರ್ಡಿಂಗ ಕನೆಕ್ಟ್ ಆಗಿಲ್ಲ, ಇನ್ನೊಬ್ಬರು ರೆಕಾರ್ಡ್ ಕೊಡ್ಕೇಕು. ಮಾಡ್ತೀಯ? ಮಾಡು ಸರಿ. ವೆರಿ ಗುಡ್. ಹಾಗಾದ್ರೆ ನಾವು ಕಂಡುಕೊಂಡ ಸತ್ಯ ಏನು ಅಂತಂದ್ರೆ, ಈಶ್ವರ ನಿರ್ಮಿತಂ ದ್ವೈತಂ, ಈಶ್ವರ ನಿರ್ಮಿತಂ ದ್ವೈತಂ ಅಬಾಧಕಂ. ಎಷ್ಟು ಉದಾಹರಣೆಗಳನ್ನು ತೋರಿಸ್ಕೊಟ್ಟಿರ್ ನಾನು, ಕಡಿಮೆ ಒಂದು 10-15 ಉದಾಹರಣೆಗಳನ್ನು ತೋರಿಸ್ತೀನಿ. ಭಗವಂತನಿಂದ ಏನು ಜಗತ್ತು ಸೃಷ್ಟಿಯಾಗಿದೆ ಅದು ನಮಗೆ ಯಾವ ಒಂದು ಅಂಶವೂ ಕೂಡ ನಮಗದು ತೊಂದರೆ ಮಾಡಿಲ್ಲ, ಒಂದು ಅಂಶವೂ ತೊಂದರೆ ಮಾಡಿಲ್ಲ. ಬನ್ನಿ ಸ್ವಾಮಿ, ನೀವು ಬಳ್ಳಾರಿ ಬಿಸಿಲನ್ನ ಅನುಭವಿಸಿದ್ರೆ ಗೊತ್ತಾಗ್ತದೆ. ಆ ಬಿಸಿಲು ಉರಿ ಕಾಲ ಉರಿತಾವ, ಹೆಂಗ ಉರಿತಾವ ಹೊರಗಿನವರಿಗೆ, ಲೋಕನವ್ರಿಗೆ ಕಾಲ ಉರಿಯಂಗಿಲ್ಲ. ಅವರು ಬರೀ ಕಾಲಿನಲ್ಲೇ ಕಾರೋಡ್ ಮೇಲೆ ಉರಿ ಬಿಸಿಲು ಮೇ ತಿಂಗಳಲ್ಲಿ ಇದು ಜನ, ಅದು ಎಂಥ ಜನನೋ ಏನು ಗೊತ್ತಿಲ್ಲ. ರಾಯಚೂರಿನಲ್ಲಿ ಇದಕ್ಕಿಂತ ಬಿಸಿಲು ಜಾಸ್ತಿ, ಆದ್ರೆ ರಾಯಚೂರಿಗಿಂತ ಅದನ್ನು ತಡ್ಕೊಂಬ ಶಕ್ತಿ ಈ ಬಳ್ಳಾರಿ ಜನರು ಜಾಸ್ತಿ. ಯಾಕೆಂದ್ರೆ ಅವರು ಬರೀ ಗಾನ ಕಟ್ಟಿರ್ತಾರೆ. ಎಷ್ಟೋ ಸಲ ಅನ್ಕೋದು ಇವರಿಗೆಲ್ಲ ಚಪ್ಪಲಿ ದಾನ ಮಾಡ್ಲಾಕ್ರಿ. ಇಲ್ಲಿ ಈ ಕಣ್ಣಿಗೆ ಭಾರಿ ತೊಂದರೆ, ಅದರಿಂದ ಬಹಳ ಕಷ್ಟ ಅದು. ಅದು ಏನಿವೆ? ಸೊ ಆವಾಗ ಬೈತೀವಿ ನಾವು, ಏನಂತೇಳಿ ನೋಡಿದ್ಯಾ ಸ್ವಾಮಿ ಹೇಳ್ತಾರೆ ಈಶ್ವರ ಸೃಷ್ಟಿಯಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇದು ಬಿಸಿಲು ಈಶ್ವರ ಸೃಷ್ಟಿ ಹೌದಲ್ಲ, ಇದನ್ನ ತೊಂದರೆ ಮಾಡ್ತಾ ಇಲ್ಲ. ಹಾ, ಆದ್ದರಿಂದ ಈಶ್ವರ ಸೃಷ್ಟಿಯಿಂದ ನಮಗೆ ತೊಂದರೆಗಳು ಇವೆ. ಈಶ್ವರ ಸೃಷ್ಟಿಯಿಂದ ತೊಂದರೆ ಆಗಿದೆಯೋ ಅಥವಾ ಈ ಕಾಲು ಸುಡಬೇಕು ಸುಡಬಾರದು ಅನ್ನುವ ನಿನ್ನ ರಾಗದ್ವೇಷಗಳು ಇದಕ್ಕೆ ಕಾರಣ. ರಾಗದ್ವೇಷ ಈಶ್ವರ ಕೊಟ್ಟನು, ನೀನು ಬೆಳೆಸ್ಕೊಂಡಿದ್ಯಾ? ಯಾಕೆ ಬೆಳೆಸ್ಕೊಂಡಿದ್ಯಾ? ಮೋಹದಿಂದ. ಹೇಗಾದರೆ ಈಶ್ವರ ದ್ವೈತಂ, ಈಶ್ವರನ ಸೃಷ್ಟಿಯಾದಂತಹ ಈಶ್ವರ ನಿರ್ಮಿತಂ ದ್ವೈತಂ ಅಬಾಧಕಂ. ಮತ್ತೆ ಆ ಈಶ್ವರ ಸೃಷ್ಟಿಯಿಂದ ಅಬಾಧಕ ಅಂದ್ರೆ ತುಂಬಾ ಇದ್ರ ಬಗ್ಗೆ ಹೆದರ್ಕೋಬೇಡ. ಸಾಧಕಂ ಅಪಿ, ಅದು ಯಾವುದು ಬಾಧಕವಾಗಿದೆಯೋ ಅದು ನಿನಗೆ ಸಾಧಕವೂ ಆಗುತ್ತದೆ. ಈಶ್ವರ ಸೃಷ್ಟಿ ಹೆಂಗೆ ಸಾಧಕ ಆಗ್ತದೆ? ಅವರು ಹೇಳ್ತಾರೆ, ನಿನಗೆ ಗುರು ಎಲ್ಲಿಂದ ಸಿಕ್ಕಪ್ಪ? ಈಶ್ವರ ಸೃಷ್ಟಿ ಪ್ರಮಾಣ ಎಲ್ಲಿಂದ ಸಿಕ್ತಪ್ಪ? ಶಾಸ್ತ್ರ. ಎಲ್ಲಿಂದ ಸಿಕ್ಕಂತಪ್ಪ ಶಾಸ್ತ್ರ? ಈಶ್ವರ ಸೃಷ್ಟಿ. ಹೌದಾ? ಹಾಗಾದ್ರೆ ಈಶ್ವರ ಸೃಷ್ಟಿಯಿಂದ ಧರ್ಮ ಬಂತು, ಈಶ್ವರ ಸೃಷ್ಟಿಯಿಂದ ಉಪದೇಶ ಬಂತು, ಈಶ್ವರ ಸೃಷ್ಟಿಯಿಂದ ನಿನಗೆ ಗುರುಗಳು ಸಿಕ್ಕರು, ಈಶ್ವರ ಸೃಷ್ಟಿಯಿಂದ ಈ ಅಧ್ಯಾತ್ಮ ವಿದ್ಯಾ ಸಿಕ್ತು, ಹಾಗಾದ್ರೆ ಸಾಧಕವೋ ಬಾಧಕವೋ? ಅಪ್ಪ, ಹಾಗಾದ್ರೆ ಬಾಧಕವೂ ಬಾಧಕವಂತೂ ಇಲ್ಲ, ಆದ್ರೆ ಅವಶ್ಯವಾಗೂ ಅಲ್ಪ ಸ್ವಲ್ಪ ಸಾಧಕವೂ ಇದೆ. ಅರ್ಥಾತ್ ನಿನಗೆ ಅವಕಾಶ ಮಾಡಿಕೊಡ್ತದೆ. ಹೌದಾ? ಅದನ್ನು ಮುಂದುವರಿಸಿ ಹೇಳ್ತಾರೆ, ಜೀವತ ಜೀವದ್ವೈತಂ ತು ಶಾಸ್ತ್ರೀಯಂ ಅಶಾಸ್ತ್ರೀಯಮಿತಿ ದ್ವಿಧಾ ಉಪಾದೀತ ಶಾಸ್ತ್ರೀಯಂ ಆತತ್ವಸ್ಯಾವಬೋಧನಾತ್. ಜೀವದ್ವೈತಂ ತು ಶಾಸ್ತ್ರೀಯಂ ಅಶಾಸ್ತ್ರೀಯಮಿತಿ ದ್ವಿಧಾ ಉಪಾದೀತ ಶಾಸ್ತ್ರೀಯಂ ಆತತ್ವಸ್ಯಾವಬೋಧನಾತ್. ಚಂದ್ರೆ ಈಶ್ವರ ಜೀವ ನಿರ್ಮಿತವಾದಂತಹ ಏನು ಸೃಷ್ಟಿ ಇದೆಯೋ, ಜೀವ ನಿರ್ಮಿತ ಜೀವ ದ್ವೈತಂತು ಶಾಸ್ತ್ರೀಯಂ ಅಶಾಸ್ತ್ರೀಯಂ ಇದು ದ್ವಿಧ. ಜೀವನಿಂದ ಸೃಷ್ಟಿತವಾದ ಜಗತ್ತು ಏನಿದೆಯೋ ಶಾಸ್ತ್ರೀಯವಾದ ಜಗತ್ತು ಅಂತ ಒಂದಿದೆ, ಅಶಾಸ್ತ್ರೀಯವಾದ ಜಗತ್ತು. ಏನ್ ಶಾರದ ಇಮ್ರಾನ್ ಖಾನ್ ಬಾಲಿಂಗ್ ಒಬ್ಬ ಇಮ್ರಾನ್ ಖಾನ್ ಅಂತ ಕ್ರಿಕೆಟ್ ಪ್ಲೇಯರ್ ಇದ್ದ, ಅವನ್ ಬಾಲ್ ಮಾಡಿದ್ರೆ ಒಂದು ಬ್ಯಾಟಿಂಗ್ ಬರುತ್ತಿದ್ದಿಲ್ಲ, ಎಲ್ಲ ಮೇಲೆ ಹೋಗ್ತಾರೆ. ಸ್ವಾಮಿ, ಎರಡು ದಿವಸದಿಂದ ನೀವು ಏನ್ ಬಾಲಿಂಗ್ ಮಾಡಿರಿ, ಎಲ್ಲ ಬಾಲಿಂಗ್ ಎದ್ಕೋಬೇಡ್ರಿ, ಸುಲಭ ಅಲ್ಲ. ಇಷ್ಟು ಸುಲಭ ಅಲ್ಲ. ಜೀವ ದ್ವೈತಂತು, ಜೀವನದಿಂದ ಸೃಷ್ಟಿತವಾದ ದ್ವೈತ ಏನಿದೆಯೋ, ನನಗಿಷ್ಟ ನನಗಿಷ್ಟ ಇಲ್ಲ, ನನಗೆ ಬೇಕು ನನಗೆ ಬೇಡ ಅನ್ನುವ ಈ ಜಗತ್ತೇನಿದೆಯೋ, ಇದು ಎರಡು ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ. ಒಂದು ಶಾಸ್ತ್ರೀಯ ದ್ವೈತ ಜಗತ್ತು, ಇನ್ನೊಂದು ಅಶಾಸ್ತ್ರೀಯ ದ್ವೈತ ಜಗತ್ತು. ಹೌದಾ? ಇನ್ನ ಈ ಶಾಸ್ತ್ರೀಯ ಅಂದ್ರೆ ಯಾವುದದು? ಶಾಸ್ತ್ರೀಯ ಅಂದ್ರೆ ಯಾವುದು? ಶಾಸ್ತ್ರೀಯಂ ಆತತ್ವಸ್ಯ ಅವಬೋಧನಾಥ. ಆತತ್ವಸ್ಯ ತತ್ವಜ್ಞಾನ ಆಗುವವರೆಗೂ, ತತ್ವಜ್ಞಾನ ಆಗುವವರೆಗೂ ಏನು ದ್ವೈತ ಲಭ್ಯ ಇದೆಯೋ ಜೀವನ ದ್ವೈತ, ಅದು ಶಾಸ್ತ್ರೀಯ. ಉಪಾದೀತ ಅದನ್ನ ನಾವೆಲ್ಲ ಒಪ್ಕೋಬೇಕು. ಅದು ಏನು ಲಭ್ಯ ಇದೆ ಅದು ಶಾಸ್ತ್ರೀಯ. ನೋಡಿ, ಗುರು ಶಿಷ್ಯ ದ್ವೈತ ಹೌದಲ್ಲ? ಗುರುಗಳ ಸೇವೆ ಮಾಡಬೇಕು, ದ್ವೈತ ಹೌದಲ್ಲ? ಇನ್ನು ತತ್ವಜ್ಞಾನ ಆಗಿಲ್ಲ, ಆದ್ದರಿಂದ ಗುರುಗಳು ಹೇಳ್ತಾರೆ ಏನು, ದಕ್ಷಿಣಾಮೂರ್ತಿ, ಪ್ರಸಿದ್ಧಿ ವಿನಾಯಕ, ಗಾಯತ್ರಿ, ಏನು ಹೇಳ್ತಾರೆ, ಹೋಗಿ ಪೂಜೆ ಮಾಡಪ್ಪ. ಶಾಸ್ತ್ರೀಯವೋ ಅಶಾಸ್ತ್ರೀಯವೋ? ಶಾಸ್ತ್ರೀಯ. ಸಾಧನೆಗಳನ್ನು ಹಾಕಿಕೊಡ್ತಾರೆ ಗುರು ಶಿಷ್ಯ, ಶ್ರವಣ ಮನನ ನಿಧಿಧ್ಯಾಸನ ಅಟ್ಲೀಸ್ಟ್ ಅದಂತೂ ದ್ವೈತವೇ. ಶ್ರವಣ ಮಾಡಿ ಕೇಳಬೇಕು ಬೇಡ, ಶ್ರವಣ ಮಾಡಿ ಕೇಳಬೇಕು ಬೇಡ. ನೀವು ಉಡುಪಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ನಿಮಗೆ ಕಾಣಿಸ್ತದೆ. ಎರಡು ಏನು, ಎರಡು ಯಾವುದು? ಶ್ರವಣ ಮಾಡಲಿಕ್ಕೆ, ಶ್ರವಣ ಮಾಡಲಿಕ್ಕೆ ಉಪದೇಶ ಒಂದು, ಮತ್ತು ಉಪದೇಶವನ್ನು ಶ್ರವಣ ಮಾಡು. ಹೌದು, ಮನನ ಮಾಡ್ಲಿಕ್ಕೆ ಬೇಕು ಬೇಡ ಶಾಸ್ತ್ರೀಯ. ಅದು ಹೇಳ್ತದೆ ಯಾವ ಎರಡು ಯಾವ, ಮನನ ವಿಚಾರಗಳು ಮತ್ತು ಮನನ ಮಾಡು. ಗುರು ಶಿಷ್ಯ ಸಂಬಂಧ, ಪ್ರಮಾಣ ಪ್ರಮೇಯ ಸಂಬಂಧ, ಪ್ರಮಾತೃ ಸಂಬಂಧ, ಪ್ರಮಾಣ ಪ್ರಮೇಯ ಪ್ರಮಾತೃ ಸಂಬಂಧ, ಇವೆಲ್ಲವೂ ಕೂಡ ಏನ್ ತೋರಿಸ್ತಾರೆ ಅಂದ್ರೆ, ಇದು ಜೀವ ದ್ವೈತವಾಗಿದ್ದರೂ ಶಾಸ್ತ್ರೀಯವಾಗಿ ಎಲ್ಲಿವರೆಗೆ ಜ್ಞಾನವಾಗುವರೆಗೆ. ಜ್ಞಾನ ಆದ ನಂತರ ಸ್ಪಷ್ಟ ಹೇಳ್ತಾರೆ ವಿದ್ಯಾರಣ್ಯರು, ನೀ ಶಾಸ್ತ್ರ ತೆಗೆದು ನೋಡಿದ್ರು ಒಂದೇ ನೋಡದೆ ಹೋದ್ರು, ನೀ ಮಹಾವಾಕ್ಯ ವಿವರಿಸಿದ್ರು ಒಂದೇ ವಿವರಿಸದೆ ಹೋದ್ರು ಒಂದೇ. ನಾ ಅದನ್ನ ಆಡಾಡ್ತಾ ಹೇಳ್ತಿರ್ತೀನಿ, ಎಷ್ಟು ಸಾಧನ ಮಾಡಿರೋ ಗೊತ್ತಿಲ್ಲ, ಎಷ್ಟು ವೈರಾಗ್ಯ ಪಡ್ಕೊಂಡ್ರೋ ಗೊತ್ತಿಲ್ಲ, ಎಷ್ಟು ವಿವೇಕ ನಿಮ್ಮಲ್ಲಿ ಯಾವ ಸ್ಟ್ಯಾಂಡರ್ಡ್ನಲ್ಲಿ ವಿವೇಕ ಇದೆ ಗೊತ್ತಿಲ್ಲ, ಏನು ಸಮಸ್ಯೆ ಇಲ್ಲ. ಒಂದು ಸಲ ನೀ ಜೀವ ಅಲ್ಲ ನೀ ಬ್ರಹ್ಮ ಅಂತ ನೀ ಕಿವಿ ಮೇಲೆ ಬಿತ್ತ ಇಲ್ಲ, ನೀನು ಮುಕ್ತನಾಗಿ ಮುಕ್ತನಾಗಿಬಿಟ್ಟಿ, ಎರಡನೇ ಮಾತೇ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ ಲಾಜಿಕಲಿ. ನಿನ್ನ ಪರಿಸರದಲ್ಲಿ ಉಪನಿಷತ್ ಮಾತ್ರ, ಗುರುಗಳು ಮಾತ್ರ ನೀ ಜೀವ ಅಲ್ಲ ನೀ ಬ್ರಹ್ಮ ಅಂತ ಹೇಳ್ತಾರೆ. ಬಾಕಿಯವರೆಲ್ಲ ಏನಂತ ಹೇಳ್ತಾರೆ? ಸ್ಯಾಂಕ್ಷನ್. ಅಯ್ಯೋ ಮಾಡಬಾರ್ದಾಗಿತ್ತು, ಮಾಡಿದ ನೀನು ಯಾಕಾದ್ರೂ ಮಾಡಿದ್ಯೋ, ಸ್ವಲ್ಪ ಪರಿಶುದ್ಧ ಮಾಡ್ಕೋ. ಜೀವ ಮಾಡ್ಕೋತಾನೋ ಬ್ರಹ್ಮ ಮಾಡ್ಕೋತಾನ ಅದನ್ನ ನೆನಪು ಮಾಡಿದ್ರೆ ಇಲ್ಲ ಅವರು ಏನಂತ ನೆನಪು ಮಾಡಿದ್ರು, ಪರಿಶುದ್ಧ ಮಾಡ್ಕೋ ಅನ್ನುವುದರ ಮೂಲಕವಾಗಿ ನಾ ಎಂಥ ಅಲ್ಪ ಇದ್ದೀನಿ, ನಾ ಎಂಥ ಪಾಪ ಇದ್ದೀನಿ, ನಾ ಎಷ್ಟು ತಪ್ಪುಗಳು ಮಾಡಿದ್ದೀನಿ, ನಾನು ಎಂಥ ಅಧರ್ಮ ಮಾಡಿದ್ದೀನಿ, ಸ್ಯಾಂಕ್ಷನ್ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಸ್ಯಾಂಕ್ಷನ್. ಪ್ರತಿಯೊಂದು ಪುರಾಣ, ಪ್ರತಿಯೊಂದು ಪುಣ್ಯಕಥೆ, ಪ್ರತಿಯೊಂದು ನಮಗೆ ಏನ್ ಮಾಡ್ತವೆ, ನೀ ನೀ ಅಲ್ಪ, ನೀ ಜೀವ, ನೀ ಹಾಗೆ, ನೀ ಹೀಗೆ, ನೀನು ಜನ್ಮ ಎತ್ತೀಯ, ಅಂತ ಜನ್ಮ ಎತ್ತೀಯ, ಇಂತ ಜನ್ಮ ಎತ್ತೀಯ, ಹಾಗೆ ಕಥೆ ಹೇಳುತ್ತೆ ಹೇಳುತ್ತು ಪುರಾಣ ಹೇಳುತ್ತೆ ಹೇಳುತ್ತು. ಇವೆಲ್ಲ ರಾಶಿ ರಾಶಿಗಳ ಮಧ್ಯದಲ್ಲಿ ಇವೆಷ್ಟು ರಾಶಿ ರಾಶಿಗಳ ಮಧ್ಯದಲ್ಲಿ ಎಲ್ಲೋ ಚಿತ್ರಪಾಲನಂದ ಹೇಳ್ತಾನೆ ಏನಂತೇಳಿ, ಎಷ್ಟು ಬೆಲೆ ಇದೆ ನೋಡಿ, ಅದರ ಮಹತ್ವ ಯಾರು ಅಳಿಲಿಕ್ಕಾಗುವುದಿಲ್ಲ. ಆ ಪರಬ್ರಹ್ಮ ತತ್ವವೇ ನೀ ಆಗಿದ್ದೀಯ. ಇವರಂತಾರೆ ಒಳಗೆ ಹೋಗಿಲ್ಲ ಸರ್, ಒಳಗೆ ಹೋತು ಹೊರಗೆ ಹೋತು ನಿಂಗೆ ಕೇಳಿಸೋದೇ ಇಲ್ಲ, ಕೇಳಿಸೋದೇ ಇಲ್ಲ. ಅದು ಒಳಗೆ ಯಾವ ಪ್ರಮಾಣದಲ್ಲಿ ಹೋಗಿದೆ ಅನ್ನುವ ನಿರ್ಣಯ ಅದು ನಿನ್ನ ಇಮ್ಯಾಜಿನೇಷನ್ ಅಷ್ಟೆ. ಆದ್ರೆ ನಮ್ಮ ನಿರ್ಣಯ ಏನು ಅಂತಂದ್ರೆ, ಶಾಸ್ತ್ರ ವಾಕ್ಯ ನಿನ್ನ ಶ್ರವಣಕ್ಕೆ ಲಭ್ಯ ಆಯಿತು ಅಂತಂದ್ರೆ ನೀನು ಪರಬ್ರಹ್ಮ ಸ್ವರೂಪವನ್ನು ತಿಳಿದಿದ್ದೀಯಾ ಅಂತ ಅರ್ಥ. ನಿನಗೆ ಮೋಕ್ಷ ಗ್ಯಾರಂಟಿ. ಭಗವಂತ ವಚನ ಕೊಡ್ತಾನೆ, ಹೇತಾತ ದುರ್ಗತಿ ಗಚ್ಚತಿ. ಯಾವನು ಈ ಉಪದೇಶವನ್ನು ಕೇಳ್ತಾನೆ ಅವನು ಮತ್ತೆ ಎಂದೂ ದುರ್ಗತಿಯನ್ನು ಹೊಂದೋದಿಲ್ಲ. ಅಕಸ್ಮಾತ್ ನಿನಗಿನ್ನೂ ಆ ಫೀಲಿಂಗ್ ಇತ್ತು ಅಂತಂದ್ರೆ, ಯಾವುದೋ ಒಂದು ಶ್ರೇಷ್ಠ ಅಂತ ಋಷಿಗಳ ಮನೆಯಲ್ಲಿಯೋ, ತಪಸ್ವಿಗಳ ಗರ್ಭದಲ್ಲಿಯೋ, ಅಥವಾ ಯಾವುದೋ ಶ್ರೀಮಂತರ ಧೀಮಂತರ ಮನೆಯಲ್ಲಿಯೋ ನೀನು ಹುಡ್ತೀಯ. ಎಲ್ಲಿಗೆ ಬಿಟ್ಟಿರ್ತೀಯೋ ಅದರ ಮುಂದಿನ ಸಾಧನೆ ಮಾಡಿ ನೀ ಮುಕ್ತನಾಗ್ತೀಯ. ಜೀವ ಸೃಷ್ಟಿ ಇದು ಸಾಧಕವೂ ಹೌದು, ಮುಕ್ತಿಗೆ ಮಾರ್ಗವೂ ಹೌದು. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿರುವಂತಹ ಯಾವ ಸೇವಾ ಇತ್ಯಾದಿ ಏನು ವಿದ್ಯಾ ವಿನಯ ಸಂಪನ್ನ ಅಲ್ಲ, ಹ ತದ್ವಿದ್ಯ ಪರಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನ ಉಪದೇಶಂತೆ ಜ್ಞಾನಿನ ತತ್ವದರ್ಶನ. ಅಲ್ಲಿ ಹೇಳ್ತಾರೆ, ನೀವು ಸಾಧನ ಪಶ್ಚಿಮದಲ್ಲಿ ಕೂಡ ನೀವು ಕಲ್ತ್ಕೊಂಡಿದ್ದೀರಿ, ಬ್ರಹ್ಮ ಏಕಾಕ್ಷರ ಅತ್ಯತ ಪ್ರತಿದಿನ ತತ್ಪಾದುಕ ಸೇವ್ಯತ, ಪ್ರತಿದಿನ ತತ್ಪಾದುಕ ಸೇವಿತಾಂ. ಅವರಿಗೆ ಯಾವುದು ಸರಳ ಅನಿಸ್ತದ, ಅವರಿಗೆ ಅವಶ್ಯಕತೆ ಏನು ಅಂತ ಅನಿಸ್ತದ, ಆ ಅವಶ್ಯಕತೆಗಳನ್ನ ಸೈಲೆಂಟ್ ಆಗಿ ಪೂರೈಸಬೇಕು. ಇದು ಗುರು ಸೇವ. ಇದಕ್ಕೆ ಶಾಸ್ತ್ರೀಯ ದ್ವೈತ ಅಂತ ಅದಲ್ಲ, ಇನ್ನ ಶಾಸ್ತ್ರೀಯಂ ಆ ತತ್ವಸ್ಯ ಅವಬೋಧನಾಥ. ಎಲ್ಲಿವರೆಗೂ ಜ್ಞಾನ ಆಗುವ. ಈಗ ನನ್ನ ಹಾಸ್ಯ ಕೇಳಿದ್ರಲ್ಲ, ಬಹಳ ಚೆನ್ನಾಗಿ ಕೇಳಿಸ್ಕೊಂಡ್ರಿ ಏನ್ ಮಾಡಿದ್ರು ಸ್ವಾಮಿ, ಇನ್ಯಾ ಸೇವಾ ನಮ್ಮ ಮಾಡುದಿಲ್ಲ, ನಾವು ಆತ್ಮಸ್ವರೂಪ ಸ್ಪಷ್ಟ ಆಗ್ಬಿಟ್ಟು ನಮಗೀಗ, ಇನ್ ಯಾಕೆ ಸೇವಾ ಮಾಡ್ಬೇಕು ನಿಮ್ಗೆ? ನೀವೇ ಹೇಳಿದ್ರೆ ಜ್ಞಾನ ಆಗುವವರೆಗೂ ಸೇವಾ. ಮುಂದೆ ಹೇಳ್ತಾರೆ ಕೇಳಿ, ಆತ್ಮ ಬ್ರಹ್ಮ ವಿಚಾರಾಖ್ಯಂ ಶಾಸ್ತ್ರೀಯಂ ಮಾನಸಂ ಜಗತ್ ಬುದ್ಧೇ ತತ್ವೇ ತಚ್ಚಹೇಯಂ ಶ್ರುತ್ಯನುಶಾಸನ. ಆತ್ಮಬ್ರಹ್ಮ ವಿಚಾರಾಖ್ಯಂ ಶಾಸ್ತ್ರೀಯಂ ಮಾನಸಂ ಜಗತ್ ಬುದ್ಧೇ ತತ್ವೇ ತಚ್ಚಹೇಯಂ ಶ್ರುತ್ಯನುಶಾಸನ.